ಕುಡ್ಲಪೇಂಟೆದ ನಡಪತ್ತುಡುಂಜಿ ಅಪರೂಪದ ವಸತಿ ಸಮುಚ್ಚಯ, ಕುಡ್ಲಪೇಂಟೆದ ಬಿಜೈ ರಾಜಮಾರ್ಗದ ಮರ್ಗಿಲಿಡು ರೋಹನ್ ಸಿಟಿ ಅಪಾರ್ಟ್ಮೆಂಟ್ ಬೊಕ್ಕ ವಾಣಿಜ್ಯ ಸಮುಚ್ಚಯೋ ನಿರ್ಮಾಣ ಆವೊಂದುಂಡು. ತಡಮಲ್ಪಡೆ ನಿಕುಲು ಕಾಲಿ 31 ಸಾರ ಪನವು ಕಟ್ಟುಲೆ ನಿಕ್ಲೆನ ಇಲ್ಲುನು ನೋಂದಣಿ ಮಲ್ತೊನ್ಲೆ. ಕನತ್ತ ಇಲ್ಲುಗು ರೋಹನ್ ಸಿಟಿ ನಿಕ್ಲೆಗಾದು ಉಂಡು. ರೋಹನ್ ಕಾರ್ಪೊರೇಷನ್ ಡಾಟ್ ಇನ್. ರೈತ ಬಂಧುಗಳಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಸಾಹಿತ್ಯ, ಕೃಷಿ ಮತ್ತು ಕೃಷಿ ಬದುಕು ಕುರಿತು ಎಪಿ ಮಾಲತಿ ಅವರೊಂದಿಗಿನ ಮಾತುಕತೆ ಕೇಳೋಣ. ಎಪಿ ಮಾಲತಿಯವರೇ ನಮಸ್ಕಾರ. ನಮಸ್ಕಾರ. ಸಾಹಿತ್ಯ, ಕೃಷಿ ಮತ್ತು ಕೃಷಿ ಬದುಕು ಎರಡನ್ನು ಕೂಡ ಸಮನ್ವಯಗೊಳಿಸಿ ನೀವು ಜೀವನವನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀರಿ. ಸಾಹಿತ್ಯ ಕೃಷಿ ಮತ್ತು ಕೃಷಿ ಬದುಕು ಇದಕ್ಕೆ ಪರಸ್ಪರ ಅನ್ಯೋನ್ಯ ಯಾವ ರೀತಿಯ ಒಂದು ಸಂಬಂಧ ಇದೆ ಅಂತ ನೀವು ಹೇಳ್ತೀರಿ? ಕೃಷಿ ಸಂಬಂಧ ಅಂತಂದ್ರೆ ಅದರದ್ದೇ ಒಂದು ಲೆಕ್ಕಾಚಾರ ಇರ್ತದೆ. ಅದಕ್ಕೂ ಕಠಿಣ ಪರಿಶ್ರಮ ಪಡಬೇಕು, ಅದರಲ್ಲಿ ಪ್ರೀತಿ ಹುಟ್ಟಬೇಕು. ನಾವು ಒಂದು ನಮ್ಮನ್ನು ಸಮರ್ಪಣೆ ಆದರೂ ಅದರಲ್ಲಿ ಕೆಲಸ ಮಾಡಬೇಕು. ಅದು ಸಾವಯವ ಮಾಡಿ ಅಥವಾ ಹಾಗೆ ಮಾಡಿ ಏನೇ ಆದರೂ ಕೂಡ ನಾವು ಅದನ್ನು ಪ್ರೀತಿ ಇಟ್ಟು ಇದು ನನ್ನ ಬದುಕಿಗೆ ಬೇಕು ಅಂತ ಹೇಳಿದೆ. ಕೃಷಿ ಬಿಟ್ಟು ನಾವು ಸಾಹಿತ್ಯವನ್ನಾದರೆ ಅದಕ್ಕೊಂದು ಕಲ್ಪನೆ. ವ್ಯವಹಾರ ಎಷ್ಟಾದರೂ ಕೂಡ ನಮಗೆ ಅನುಭವ ಎಷ್ಟೇ ಬಂದರೂ ಕೂಡ ಅದು ಕಲ್ಪನೆಗೆ ಹೋಗುವಂಥದ್ದು. ಅಂದರೆ ಅದಕ್ಕೂ ಕೂಡ ಸಾಹಿತ್ಯ ಕೃಷಿಯಷ್ಟೇ ಕೆಲಸ, ಇದು ಈಚೆ ಕೃಷಿಯಷ್ಟೇ ಸಾಹಿತ್ಯ ಕೃಷಿಯು ಕೆಲಸ ಬೇಕಾಗ್ತದೆ. ನನ್ನ ಲೆಕ್ಕದಲ್ಲಿ ಸಾಹಿತ್ಯ ಕೃಷಿ ಬೇರೆ ಅಲ್ಲ, ಈಚೆ ಕೃಷಿಯೂ ಬೇರೆ ಅಲ್ಲ. ಎರಡನ್ನೂ ಪೂರಕವಾಗಿ ನಡೆಸಿಕೊಂಡು ಹೋಗಿದ್ರು ಕೂಡ ಎರಡರಲ್ಲೂ ಗೆಲ್ಲಬಹುದು. ಬರೀ ನಾನು ಕೃಷಿ ಮಾಡದೆ ಸಾಹಿತ್ಯ ಮಾತ್ರ ಬರ್ಕೊಂಡು ಕೂರ್ತೇನೆ ಅಂತ ಹೇಳಿದರೆ ಬಹುಶಃ ಅನುಭವ ನಮ್ದು ಹೆಚ್ಚು ಮುಂದೆ ಹೋಗ್ಲಿಕ್ಕಿಲ್ಲ. ಅಥವಾ ನಾನು ಕೃಷಿಯನ್ನೇ ಮಾಡಿ ಸಾಕು, ಇನ್ನು ನನಗೆ ಬಚ್ಚುತ್ತದೆ, ಇದು ಮಾಡಲಿಕ್ಕೆ ಆಗುದಿಲ್ಲ ಅಂತ ಬೇಜಾರು ಪಟ್ಟರು ಅದು ಕೂಡ ಸಾಧ್ಯ ಇಲ್ಲ. ಹಾಗೆ ಎರಡನ್ನೂ ನಾವು ಹೊಂದಿಸಿಕೊಂಡು ಹೋಗಬೇಕಾದ್ರೆ ನಮ್ಮ ಮನೋಧಾರ್ಢ್ಯ ಅಷ್ಟೇ ಬೇಕು. ನನ್ನ ಅನುಭವ ಪ್ರಕಾರ ನನಗೆ ಕೃಷಿ ಸತ್ಯಕ್ಕಾದರೂ ನನಗೆ ಮೊದಲಿಗೆ ಇಷ್ಟ ಇರಲಿಲ್ಲ. ನನ್ನ ಬೆಳವಣಿಗೆ ಆದ್ದು, ಎಜುಕೇಷನ್ ಆದದ್ದು, ನಾನು ಕಲಿತದ್ದೆಲ್ಲ ಧಾರವಾಡದ ನಗರದಲ್ಲಿ. ಆದರೆ ಅಕಸ್ಮಾತ್ ವಿವಾಹ ಸಂಬಂಧ ಕೂಡಿ ಬಂದು ನಾನು ಕೃಷಿಗೆ ಬರೋಗಾಯಿತು. ಅದು ದೊಡ್ಡ ಜಮೀನ್ದಾರ ಮನೆಯ ಎರಡನೇ ಸೊಸೆಯಾಗಿ. ಆಮೇಲೆ ಪಾಲಾಗಿ ನಾವು ನಮ್ಮ ಸ್ವಂತ ಭೂಮಿಗೆ ಬಂದಮೇಲೆ ಹೆಚ್ಚು ಉತ್ಪನ್ನ ಅಂತ ಇದ್ದಿರಲಿಲ್ಲ, ಆಗಷ್ಟೇ ತೋಟ ಮಾತ್ರ ಇಟ್ಟಿದ್ರು. ಬೇರೆ ಬೇರೆ ಏನೋ ಒಂದು ಕಾರಣದಿಂದ ನಮ್ಮ ಒಂದು ತುಂಡು ಭೂಮಿಯನ್ನು ಮಾರಿದ ಮೇಲೆ ನನಗಾಯಿತು. ನಮ್ಮ ಪಾಲಿಗೆ ಬಂದದ್ದು ಹಿರಿಯರ ಭೂಮಿ ಅದೇ. ಯಾಕಂದರೆ ಇದು ಯಾಕೆ ಹೇಳ್ತೇನೆ ಅಂತಂದರೆ, ನನಗೆ ಮೊದಲೇ ಬರವಣಿಗೆಯಲ್ಲಿ ನನ್ನ ಕಾಲೇಜಿಂದ ದಿನದಿಂದಲೇ ನನಗೆ ಆಸಕ್ತಿ ಇತ್ತು. ಕಾದಂಬರಿಯನ್ನು ಕೂಡ ಸಣ್ಣ ಪ್ರಾಯದಲ್ಲಿ ಬರೆದಿದ್ದೆ, ಲೇಖನಗಳು ಪ್ರಿಂಟ್ ಆಗ್ತಾ ಇತ್ತು. ಅಕಸ್ಮಾತ್ ಒಂದು ಈ ಕೃಷಿಗೆ ಮನೆತನಕ್ಕೆ ಬಂದ ಮೇಲೆ ಪೂರ್ಣ ಪಲ್ಲಟಾಯಿತು. ಇದು ಬರವಣಿಗೆ ಅಷ್ಟೋ ಕಾಲ ಸ್ವಲ್ಪ ನಿಂತಿತ್ತು. ಆದರೆ ಇದನ್ನು ಬಿಟ್ಟು ಒಂದು ತುಂಡು ಭೂಮಿಯನ್ನು ನಾವು ಮಾರಿದ ಮೇಲೆ ಏನೋ ಅನಿವಾರ್ಯ ಕಾರಣದಿಂದ ನಾವು ಮಾರಿಬಿಟ್ಟದ್ದು ನಮ್ಮ ಪಾಲಿಗೆ ಬಂದದ್ದನ್ನು. ಆಮೇಲೆ ನನಗೆ ಅನಿಸ್ತು ಇದನ್ನು ಮಾರಿ ನಾವು ಹೋಗುವುದಿಲ್ಲಿಗೆ, ಅದು ಇನ್ನೊಂದು ತುಂಡು ಭೂಮಿ ಇಟ್ಟುಕೊಂಡು ನಾನು ಬರೀ ಇಲ್ಲೇ ಕೆಲಸ ಮಾಡ್ತೇನೆ, ಏನೋ ಒಂದು ಕಲ್ಪನೆ ಇಟ್ಟು ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಕಲ್ಪನೆ ಬೇರೆ, ವಾಸ್ತವ ಬೇರೆ. ಹಾಗಾಗಿ ನನಗನ್ಸಿದ್ದು ನಾವು ಏನಿದ್ರೂ ಇದೇ ಭೂಮಿಯಲ್ಲಿ ನಮ್ಮ ಬದುಕನ್ನು ಕಟ್ಟಿಕೊಳ್ಬೇಕು. ಇದು ನಮಗೆ ಜೀವನಕ್ಕೆ ಅನ್ನ ಕೊಡುವಂಥ ಒಂದು ಭೂಮಿ. ಇದಲ್ಲದೆ ಇದು ಪಿತ್ರಾರ್ಜಿತ ಭೂಮಿ ಆದ್ದರಿಂದ ನಾವು ಮಾರಿ ಹೋಗುವುದು ಸುಲಭ. ನಾಳೆ ನಾವು ನಮ್ಮ ಮಕ್ಕಳಿಗೆ ಏನು ಉತ್ತರ ಕೊಡಬೇಕು? ಅವರಿಗೂ ಪಿತ್ರಾರ್ಜಿತವಾಗಿ ಬಂದದ್ದನ್ನು ನಾವು ಅನುಭವಿಸ್ತಿದ್ದರು, ನೀವು ಯಾಕೆ ಮಾರಿದ್ರಿ ಅಪ್ಪ ಅಮ್ಮ ಅಂತ ಕೇಳಬಾರ್ದು ಅವರು. ಹಾಗೆ ಇರುವುದರಲ್ಲೇ ಚೊಕ್ಕಟವಾಗಿ ಜೀವನ ಮಾಡಬೇಕು. ಹಾಗಾಗಿ ನನ್ನ ಗಂಡನಿಗಿದ್ದದ್ದು ಮುಖ್ಯವಾಗಿ ಅವರಿಗೆ, ಅವರು ಟೀಚರಾಗಿ ಕೆಲಸ ಮಾಡ್ತಾಯಿದ್ರು, ಅದನ್ನು ಬಿಟ್ಟು ತನ್ನ ಪಾಲಿಗೆ ಬಂದ ಭೂಮಿಯಲ್ಲಿ ಪೂರ್ತಿ ಅವರು ತಮ್ಮನ್ನು ತೊಡಸ್ಕೊಂಡ್ರು. ನಾನೇ ನೋಡಬೇಕು, ನನಗಂತೂ ಏನೂ ಅನುಭವ ಇಲ್ಲ, ಯಾವುದರಲ್ಲೂ ಅನುಭವ ಇರಲಿಲ್ಲ. ಆದರೆ ಕ್ರಮೇಣ ಇಲ್ಲಿ ಈ ಭೂಮಿಯಲ್ಲಿ ನಾವು ಉಳಿದ ಮೇಲೆ ಸಾಹಿತ್ಯದೊಟ್ಟಿಗೆ ಅದನ್ನು ನಡೆಸ್ಕೊಂಡು ಹೋಗ್ಬೋದು ಅನ್ನೋದು ಬಹುಶಃ ನನ್ನ ಮನಸ್ಸಿಗೆ ಯಾರಿಗೂ ಹೇಳದೆಯೂ ಬಂದದ್ರಿಂದ ನಾನು ಅನಿವಾರ್ಯವಾಗಿ ಮತ್ತು ನನ್ನ ಅವಶ್ಯಕತೆಗಾಗಿ ನಾನು ಸ್ವಂತವಾಗಿ ಅದನ್ನು ಸ್ವಲ್ಪ ಇಷ್ಟಪಟ್ಟಿದ್ದ ಕೆಲವು ಕ್ಷೇತ್ರವನ್ನು ನಾನು ಪೂರ್ತಿ ನನ್ನ ಗಂಡನಿಗೆ ಬೆನ್ನೆಲುಬಾಗಿ ನಿಂತು ಅವರ ಕೃಷಿಗೆ ನಾನು ಸಹಕರಿಸಿದೆ. ಈಗ ಕೃಷಿ ಹಿನ್ನೆಲೆ ಮತ್ತು ಕೃಷಿ ಅನುಭವ ಇದನ್ನು ಆಧಾರವಾಗಿ ಇಟ್ಟುಕೊಂಡು ಸಾಹಿತ್ಯದ ಬೆಳವಣಿಗೆ ಹೇಗೆ ಸಾಧ್ಯವಾಗ್ತದೆ ಅಂತ. ಕೃಷಿ ಹಿನ್ನೆಲೆ ಅಂತ ಕೇಳಬೇಕಾದ್ರೆ ನಾವು ಅದರಲ್ಲಿ ಇಳಿಬೇಕು. ನಾವು ಮಾತ್ರ ಅಲ್ಲ, ಇಲ್ಲಿ ನನ್ನ ಬರವಣಿಗೆಗೆ ನಾನೊಬ್ಬಳೆ, ನೀವು ಯಾರು ಅದರಲ್ಲಿ ಪ್ರಶ್ನೆ ಮಾಡಲಿಕ್ಕಿಲ್ಲ. ನಾನೇನು ಬರೀತೀನೋ ಬರೆಯುವಾಗ ಆಮೇಲೆ ಅದು ಓದುಗ್ರ ಸುತ್ತು. ಆದರೆ ಕೃಷಿಯಲ್ಲಿ ಅಂತ ಹೇಳಿದ್ರೆ ಅದಕ್ಕೆ ಪೂರಕವಾಗಿ ನಾವು ಮಾತ್ರ ಅಲ್ಲ, ಬೇರೆ ನಮ್ಮ ಒಟ್ಟಿಗೆ ಒಡನಾಡಿಗಳಿದ್ದಾರೆ, ನಮ್ಮ ಕೆಲಸದವರಿದ್ದಾರೆ. ಅದನ್ನು ಮಾರಾಟ ಮಾಡುವಾಗ ಇನ್ನೊಬ್ರು ಇರ್ತಾರೆ, ಯಾರ್ಯಾರೋ ಮನೆಗೆ ಬರ್ತಾರೆ ಕೃಷಿಗೆ ಸಂಬಂಧಪಟ್ಟಾಗೆ. ಯಾಕೆಂತ ಹೇಳಿದ್ರೆ ಆಗ ಈ ಸುತ್ತಮುತ್ತಲಲ್ಲಿ ಎಲ್ಲಿಯೂ ಕೂಡ ಮಿಲ್ ಇರಲಿಲ್ಲ. ಅಕ್ಕಿ ಮಿಲ್ಲಿರಲಿಲ್ಲ 60-70 ದಶಕದಲ್ಲಿ. ನಮ್ಮ ಹೆಂಗಸು, ನಮ್ಮ ಕೆಲಸಕ್ಕೆ ಒಂದು 7-8 ಹೆಂಗಸರು ಬರ್ತಾ ಇದ್ರು. ಅವರೆಲ್ಲ ಮನೆಯಲ್ಲಿ ನಾವಂದ್ರೆ ಭತ್ತ ಅವರಿಗೆ ಕೂಲಿ ಕೊಡ್ತಾ ಇದ್ದೆವು. ಆಗ ಆ ಭತ್ತ ತಗೊಂಡೋಗಿ ಅದನ್ನು ನೆನೆಸಿ ಅದನ್ನು ರಾತ್ರಿ ಹೊಲೆ ಕಟ್ಟೆ ಮೇಲೆಲ್ಲ ಒಣಗಿಸಿ ಅದನ್ನೆಲ್ಲ ಮಾಡಿ ಅವರು ಭತ್ತವನ್ನು ಮೆರೀತಿದ್ರು. ನೀವು ಮೆರೆಯುವುದು ಅಂತಿದ್ರೆ ಕುಟ್ಟುತ್ತಿದ್ರು, ಕುಟ್ಟಿ ಅಕ್ಕಿ ಮಾಡಿ ಗಂಜಿ ಊಟ ಮಾಡಿ ಬರ್ತಿದ್ರು. ಇಲ್ಲೇ ನಮ್ಮ ಮನೆ ಹಿಂದೆ ಬದಿ ಆ ಕಡೆ ಇಬ್ಬರು ವರ್ಕರ್ಸಿನ ಮನೆ ಇತ್ತು. ದಿನಾ ಬೆಳಿಗ್ಗೆ ಅದೊಂದು ಕೇಳೋದು. ಮತ್ತೆ ನಮ್ಮ ಬೈಲಿಗೆಲ್ಲ ಹೋದ್ರೆ ತುಂಬಾ ದೊಡ್ಡ ಜಾಗ ಇತ್ತು ಮೊದಲೇ, ಅದು ಮತ್ತೆ ಗೇಣಿಯಲ್ಲೆಲ್ಲ ಹೋಯ್ತಲ್ಲ, ಅಲ್ಲಿ ಎಲ್ಲಾದ್ರೂ ಹೋದ್ರೆ ಸಂಜೆ ಹೊತ್ತಿನಲ್ಲಾಗ್ಲಿ ಬೆಳಿಗ್ಗೆ ಹೊತ್ತಿನಲ್ಲಿ ಅವ್ರಿಗೆ ಕುಟ್ಟುವುದೇ ಕೆಲಸ. ಆಗ ನನಗನ್ಸಿದ್ದಂತೆ ನಾವು ಏನೇನೋ ಯೋಚನೆ ಮಾಡ್ತೇವೆ, ಇವರಿಗೆ ಏನಾದ್ರೂ ಒಂದು ಭತ್ತದ ಮಿಲ್ಲಿನ ಹಾಗೆ ಒಂದು ಏನಾದ್ರೂ ತೆಗೆದ್ರೆ ಉಪಯೋಗ ಆಗ್ಬೋದಲ್ಲ, ನಮ್ದೆಲ್ಲ ಪುತ್ತೂರಿ ತಗೊಂಡು ಹೋಗ್ಬೇಕಿತ್ತು. ಹಾಗೆ ಅದನ್ನ ಮಿಲ್ ಮಾಡಿದ್ರು, ಅಕ್ಕಿ ಮಿಲ್ಲನ್ನು. ಹಾಗೆ ಈ ಭತ್ತ ಕುಟ್ಟುವಂಥ ಒಂದು ವ್ಯವಹಾರ ಈ ಆಸುಪಾಸನೆಲ್ಲ ಹೋಯಿತು. ಈ ಸುತ್ತಮುತ್ತಲು ಎಲ್ಲಿಂದ ಇಲ್ಲಿಂದ 10-15 ಮೈಲ್ ದೂರದಿಂದಲೂ ಕೂಡ ಬೇಯಿಸಿದ ಭತ್ತ ಬರ್ತಿತ್ತು. ಆಮೇಲೆ ನಾವು ಭತ್ತ ನಮಗೂ ಭತ್ತದ ಗದ್ದೆ ಇತ್ತು ಇಲ್ಲಿ, 3 ಬೆಳೆ ಮೊದಲು ತೆಗೀತಿದ್ರು, ಆಮೇಲೆ ಅದನ್ನು 2 ಬೆಳೆ ತೆಗೆದ್ರು. ಆದರೆ ಅಲ್ಲಿ ನನಗೆ ಅನುಭವ ಕೊಟ್ಟದ್ದಂತೆ ಅವರು ತುಂಬ ಚೆನ್ನಾಗಿ ಹಾಡ್ತಿದ್ರು, ಅದ್ಭುತವಾಗಿ ಹಾಡ್ತಿದ್ರು ಅವರು ಆ ನೇಜಿ ನಡುವಾಗ, ಸಾಲ ನೇಜಿ ನಡುವಾಗ, ಆಮೇಲೆ ಹೌದು ಅದು ತುಂಬಾ ತುಂಬಾ ಮನಸ್ಸಿಗೆ ಖುಷಿ ಕೊಡ್ತದೆ. ಮತ್ತೆ ಕೆಲಸವನ್ನು ಕರೆಸಿ ಹಾಡು ಹೇಳಿ ಅಂತ ನನಗೆ ತುಳು ಅರ್ಥ ಆಗ್ತಿರ್ಲಿಲ್ಲ, ಆದ್ರೆ ನಮಗೇನೋ ಒಂದು ಭಾವನೆ, ಹಾ ಇಂಥದ್ದೊಂದು ಇದಾಗಬೇಕು, ತುಂಬಾ ಚೆನ್ನಾಗಿ ಕೇಳ್ತೇವೆ ನಾವು, ಏನೋ ಒಂದು ಅದ್ರ ಬಗ್ಗೆ ಬರಿಬೇಕು ಅಂತೇಳಿ. ಅದ್ ಈ ಎಲ್ಲ ಸಂಪರ್ಕದಿಂದ ಅಂದ್ರೆ ಹೊಸ ಕಥಾವಸ್ತು ಹುಟ್ಟಲಿಕ್ಕೂ ಕೂಡ ನನಗೆ ಪ್ರಯೋಜನ ಇತ್ತು. ಈಗ ಸಾಮಾನ್ಯವಾಗಿ ಹೇಳುವಂತಹದ್ದು ಭತ್ತದ ಕೃಷಿ ಅನ್ನುವಂತಹದ್ದು ಬರೀ ಒಂದು ಕೃಷಿ ಅಲ್ಲ, ಅದು ಒಂದು ಕೃಷಿ ಸಂಸ್ಕೃತಿ ಅಂತ ಹೇಳಿ, ಈ ಮಾತನ್ನ ನೀವು ಹೇಗೆ ವಿಶ್ಲೇಷಿಸ್ತೀರಿ? ಕೃಷಿ ಸಂಸ್ಕೃತಿ ಅಂತಂದ್ರೆ ಇಲ್ಲಿಯ ಈ ಸುತ್ತಮುತ್ತಲಿನ ಅಂದ್ರೆ ಅವರ ಹಾಡಿನಲ್ಲಾಗ್ಲಿ ಅಥವಾ ಅದು ಅದು ಆ ಸಂಸ್ಕೃತಿನ ಬಿಟ್ಟು ಸಂಪ್ರದಾಯ ಇರ್ಬೋದು ಅಥವಾ ಅವರ ಜನಜೀವನ ಕ್ರಮ ಇರ್ಬೋದು, ಅದೆಲ್ಲ ಈಗ ಪಲ್ಲಟಾಗಿದೆ, ಒಪ್ಪಿಕೊಳ್ಬೋದು. ಈಗ ಇದು ಕೃಷಿ ಸಂಸ್ಕೃತಿ ಉಳಿದ್ರೆ ಮಾತ್ರ ಬದುಕಿನ ಸಂಸ್ಕೃತಿ ಅಥವಾ ಕುಟುಂಬ ಸಂಸ್ಕೃತಿ ಉಳಿತದೆ ಅಂತ ಹೇಳ್ತಾರೆ. ಇರ್ಬೋದು, ಯಾಕಂದ್ರೆ ಅವರೆಲ್ಲ ಒಗ್ಗೂಟಿ ಕೆಲಸ ಮಾಡೋದು, ಅವರೆಲ್ಲ ಇದ್ರೆ ನಮ್ಮ ಕೆಲಸ ಆಗ್ತದೆ. ಅಥವಾ ನಮ್ಮ ಕುಟುಂಬದಲ್ಲೂ ಕೂಡ ಹಿರಿಯರು ಇವರನ್ನೆಲ್ಲ ನಾವು ನೋಡಿಕೊಂಡು ಬಂದರೂ ಅವರಿದ್ರು ನಮ್ಮ ಸಂಸ್ಕೃತಿ ಉಳಿತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಹಾಗೆ ಭತ್ತದ ಕೃಷಿ ಅನ್ನೋದು ಕೂಡ ಅದು ಸಾಮೂಹಿಕವಾಗಿ ಮಾಡುವಂಥದ್ದು, ಒಬ್ಬರೇ ನಾವು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಪಲ್ಲಟ ಆಯ್ತು ಅಂತಂದ್ರೆ ಬೇರೆ ಬೇರೆ ರೀತಿಯ ಪಲ್ಲಟ ಆಗ್ಲಿಕ್ಕೂ ಸಾಧ್ಯತೆ ಉಂಟು. ಅಂದ್ರೆ ಭತ್ತ ಅಥವಾ ಬೇರೆ ಕೃಷಿಯ ಒಂದು ಆಧಾರವಾಗಿ ಇಟ್ಟುಕೊಂಡು ಈ ಸುಗ್ಗಿ ಅಂತ ಒಂದು ಅಥವಾ ಮನೆ ತುಂಬುದು, ಈಗ ಕದ್ರನ್ನ ಮನೆ ತುಂಬಿಸಿಕೊಳ್ಳೋದು ಅಂತ ಹೇಳ್ತಾರೆ, ಅಥವಾ ನಾವು ಹೊಸ ಅಕ್ಕಿ ಊಟ ಮಾಡೋದು ಅಂತ, ಇದೆಲ್ಲ ಒಂದು ಆಯಾ ಜೀವನದ ಸಂಸ್ಕೃತಿ, ಬೇರೆ ಕಡೆ ಬೇರೆ ಇರ್ಬೋದು. ಇಲ್ಲಿ ಮುಖ್ಯ ಬೆಳೆ ಇದ್ದದ್ದು ಮೊದಲು ಭತ್ತ ಇತ್ತು, ಈಗೆಲ್ಲ ತೋಟಗಳಾಗಿದೆ. ಈಗ ನಾವೇ 2000 ಮೊದಲೇ ಭತ್ತ ತುಂಬ ಕಷ್ಟ ಆಗ್ತದೆ, ಜನ ಕೃಷಿ ಕಷ್ಟ ಆಗ್ತದೆ ಅಂಥೇಳಿ ನಾವೇ ತೋಟ ಇಟ್ಟೇವೆ. ಆದರೆ ಮನೆ ತುಂಬ ಬೇಜಾರಾಗ್ತಿತ್ತು, ಯಾರೋ ಬೆಳೆದ ಅಕ್ಕಿಯನ್ನು ನಾನೀಗ ಊಟ ಮಾಡ್ತೇನೆ, ನಾನು 3 ಬೆಳೆ ತೆಗಿತಾ ಇದ್ದೆ ಇಲ್ಲ. ಆದರೆ ಅನಿವಾರ್ಯ ಆಯಿತು ನಮಗೆ, ಕೆಲಸದವರು ಸಿಕ್ಕದೇ ಮಾಡದೆ, ಮತ್ತು ಊಟಿಗೆ ದನ ಬೇಕು, ಇದು ಎತ್ತು ಬೇಕು, ಅವುಗಳಿಗೆ ಸಾಕಣೆ ಬೇಕು, ಹುಡುಗರೊಬ್ರು ಬೇಕು, ಆಮೇಲೆ ಟ್ರ್ಯಾಕ್ಟರ್ ತಂದರು ಅದು ಬೇಡ ಅಂಥೇಳಿ, ಅದೆಲ್ಲ ಹೊಸ್ತು ಹೊಸ್ತು ಮತ್ತೆ ಆವಿಷ್ಕಾರ ಆದದ್ದು. 1960 ನಂತರದ ವರ್ಷಗಳಲ್ಲಿ ನೀವು ಭತ್ತದ ಕೃಷಿಯನ್ನು ಕೂಡ ಮುಂದುವರಿಸಿಕೊಂಡು ಬಂದಂಥವ್ರು. 2000 ಇತ್ತು, ಆಮೇಲೆ ತೋಟ ಇಟ್ಟದ್ದು ಅದಕ್ಕೆ. ಈಗ ಒಂದು 20 ಆಯ್ತು ನಾ ಇದ್ರ ಕೆಳಗಿನ ತೋಟ ಇಟ್ಟು. ಅಲ್ಲಿವರೆಗೂ ಭತ್ತ ಬೆಳೀತಿದ್ದೆವು, ಭತ್ತವು ಬರ್ತಿತ್ತು. ನಾವು ಬೇರೆಯವರ ಬೇಯಿಸಿದ ಭತ್ತವನ್ನು ಮಿಲ್ಲಿಗೆ ಹಾಕೋದಕ್ಕಿಂತ ಹೆಚ್ಚಾಗಿ ಭತ್ತಗಳೇ ಬರ್ತಿತ್ತು. ನಾವಿಲ್ಲಿ ದೊಡ್ಡ ಡ್ರಮ್ಮನ್ನು ಇಟ್ಟು ನಾವು ಅಕ್ಕಿ ಮಾಡಿ ಅದನ್ನು ಕೊಡ್ತಿದ್ದೆವು, ಬೇಯಿಸದ ಭತ್ತವನ್ನು ತಂದು. ಆದರೆ ಕ್ರಮೇಣ ಅವರು ನಿಲ್ಲಿಸಿದರು. ಈಗ ಕೃಷಿ ಬರೀ ನಾವೊಬ್ಬರೇ ಭತ್ತದ ಇದನ್ನು ನಿಲ್ಲಿಸಿದ್ದಲ್ಲ, ಅವರು ಕೂಡ ಆಸುಪಾಸಿನ ಎಲ್ಲ ಕಡೆಯಲ್ಲೂ ಕೂಡ ತೋಟ ಇದ್ದು ಬಂತು. ಕೆಲವು ಕಡೆಯಲ್ಲಿ ಮಾತ್ರ ಸಾವಯವ ನನ್ನ ಊಟಕ್ಕೆ ಬೇಕು ಅಂತ ಹೇಳಿದವರು ಮನೆಗಳಲ್ಲಿ, ಆ ಕುಟುಂಬದಲ್ಲಿ ಮಾತ್ರ ಇವತ್ತಿಗೊಂದು ತುಂಡು ಜಾಗ ಉಂಟು, ಉಳಿಸಿಕೊಂಡಿದ್ದಾರೆ. ಈಗ ಭತ್ತದ ಕೃಷಿ ಸಂಸ್ಕೃತಿಯಿಂದ ಸ್ವಲ್ಪ ಸಾಹಿತ್ಯ ಕೃಷಿಯ ಬಗ್ಗೆ ಬರುವ, ನಿಮಗೆ ಒಂದು ಸಾಹಿತ್ಯದಲ್ಲಿ ಆಸಕ್ತಿ ಹುಟ್ಟಿರುವಂತಹದ್ದು, ಅದನ್ನು ಬೆಳೆಸಿರುವಂತಹದ್ದು ಮತ್ತು ಇದಕ್ಕೆ ಪ್ರೇರೇಪಣೆ ನೀಡುವಂತಹದ್ದು ಇದೆಲ್ಲ ಹೇಗೆ ನಡೆಯುತ್ತೆ? ನೀವು ಇಲ್ಲಿಯೂ ಕೂಡ ನೀವು ಸಾಹಿತ್ಯ ಕೃಷಿಯನ್ನು ಮುಂದುವರಿಸಿದಂತ? ಹೌದು, ನಾನು ಬಂದ್ಮೇಲಿಂದ ಬರುವ ಪೆನ್ ಇಡಲೇ ಇಲ್ಲ ಕೆಳಗೆ, ಅದಕ್ಕೂ ಹಲವು ಕಾರಣಗಳುಂಟು. ಇಲ್ಲಿ ಅಂತ ಹೇಳಿದ್ರೆ ಭತ್ತದ ಕೃಷಿ ಮಾತ್ರ ಇಲ್ಲ, ನಾನು ಜೇನುಗೂಡಿಟ್ಟು ಜೇನನ್ನು ಸಾಕಿದ್ದೇನೆ ಎಷ್ಟೋ ವರ್ಷ, ಒಂದು 30-32 ವರ್ಷ ನನ್ನ ಕೈಲಿತ್ತದ್ದು ಜೇನುಗೂಡು. ಒಂದು 2 ಒಕ್ಕಲಿದ್ದದ್ದು, ಅದು ತುಂಬ ಜೇನು ಕೊಡ್ತಿತ್ತು. ಅದಕ್ಕೂ ಕೂಡ ಪರಿಶ್ರಮ ಬೇಕು, ನಾವು ಅದನ್ನು ಕಾಲಕಾಲಕ್ಕೆ ಅದನ್ನು ನೋಡ್ಕೊಳ್ಬೇಕು, ಅದನ್ನು ಜೇನನ್ನು ತೆಗಿಬೇಕು, ಆಮೇಲೆ ಮಳೆಗಾಲದಲ್ಲಿ ಅದಕ್ಕೆ ಆಹಾರ ಹಾಕಬೇಕು, ಆಮೇಲೆ ಅದಕ್ಕೆ ಸುಮಾರು ಕೆಲಸ ಉಂಟು. ಆದರೆ ಅದು ನಿಷ್ಠೆಯಿಂದ ಮಾಡಿದರೆ ಜೇನು ಹುಳುಗಳು ನಮ್ಮನ್ನು ಅಷ್ಟೇ ಪ್ರೀತಿ ಮಾಡ್ತವೆ. ಆಮೇಲೆ ದನಗಳಿತ್ತು ನಮಗೆ, ಅಂದರೆ ನಾವು ಪಾಲಾಗಿ ಹಿರಿಯರಿಂದ ಪಾಲಾಗಿ ಇಲ್ಲಿಗೆ ಬಂದಾಗ ಒಂದು 3 ಎಮ್ಮೆ ಇತ್ತು, ಒಂದು ಇದು ಹಾಸ್ಟಿನ ಗೀರು ದನ ಇತ್ತು. ಅದು ಕಾಲಕ್ರಮೇಣ ಶುರು ಕೆಲಸದವರು ಕರಿತಿದ್ರು, ಮತ್ತು ಅವರೆಲ್ಲ ಉದಾಸೀನ ಮಾಡೋದಕ್ಕೆ ಅದಕ್ಕೆ ಕೆಚ್ಚಲು ನೋವು ಬಂತು, ಅದು ಬಂತು, ಏನೋ ಒಂದು ಖುಷಾಲಿಗೆ ಅಂತ ನಾನು ಯಾರಿಲ್ಲ ಅಂತ ಹಾಲು ಕರೀಲಿಕ್ಕೆ ಅಭ್ಯಾಸ ಮಾಡಿದೆ. ತಮಾಷೆ ಅಂತ ಹೇಳಿದ್ರೆ ಅದು ಅಲ್ಲಿ ನಾನು ದನವನ್ನು ನಾನು ಪ್ರೀತಿಸಿದ್ದನೋ ಆ ದನದ ಇದರಲ್ಲಿ ಅದು ನನ್ನ ಕೈ ಹಿಡಿತು ಮಾತ್ರ. ನನಗದು ಕೆಲಸದವರು ನನ್ನೊಟ್ಟಿಗೆ ಸೇರಿಕೊಂಡು ಎರಡು ಮೂರು ಜನ ಕೆಲಸದವರು ಇದ್ದರು. ನಮ್ಮ 40 ವರ್ಷ ಸರಾಗವಾಗಿ ಹಾಲು ಮಾರಾಟವೂ ಇತ್ತು. ಆಮೇಲೆ ಊರ ದನ ಬೇಡ ಅಂತ ನನಗೆ ಊರ ದನ ಹಿಡಿಸೋದ್ರೆ ಅಂದರೆ ಓದಿತವೆ. ಊರ ಎಮ್ಮೆ ತಂದರು, ಅದು ಕೂಡ ಅವುಗಳಿಗೆ ಒಂದೇ ಒಬ್ಬರನ್ನ ಬೇಸರೆ ಒಬ್ಬರನ್ನೇ ಅವರು ದನ ಎಮ್ಮೆಗಳು ಬಿಡೋದು. ಆದರೆ ಈ ಹಾರ್ಸ್ಟಿನ್ನು ಗೀರು ಆಮೇಲೆ ಇದು HF ಅಂತ ಬರ್ತಿತ್ತು, ಅದೆಲ್ಲ ದನಗಳು ಭಾಳ ಒಳ್ಳೆ ದನಗಳು, ತುಂಬ ಹಾಲು ಕೊಡ್ತಿತ್ತು, ಊರ ದನಕ್ಕಿಂತ ಹೆಚ್ಚು ಹಾಲು ಕೊಡ್ತಿತ್ತು, ಮಾರಾಟವು ಚೆನ್ನಾಗಿತ್ತು. ಅದೇನೋ ಪ್ರೀತಿ, ಅದು ಕರು ಹಾಕುವಾಗಲಿ ಮನೆ ಬಿಟ್ಟು ಹೋಗ್ತಿರಲಿಲ್ಲ ಆ ಸಮಯದಲ್ಲಿ. ಅದರ ಒಟ್ಟಿಗೆ ಸಾಹಿತ್ಯ ಕೃಷಿ ಮಾಡಿಕೊಂಡದ್ದು ಹೇಳ್ತಾರೆ, ಅದು ಈ ಭಾಗದ ಪ್ರವೃತ್ತಿ, ಇದು ವೃತ್ತಿ. ನಮಗೆ ಇಲ್ಲದಿದ್ದರೆ ಇದು ಅನ್ನ ಕೊಡು ಇಲ್ಲ. ಯಾವಾಗಲೂ ಬದುಕನ್ನು ನಾವು ಇಷ್ಟಪಡಬೇಕಾದ್ರೂ ಒಂದು ಬದಿಯಿಂದ ಆರ್ಥಿಕವಾಗಿಯೂ ಇಷ್ಟಪಡಬೇಕು. ನಾವಿಲ್ಲದೆ ಅದು ಆಗದೆ ನಮ್ಮ ಬರವಣಿಗೆ ಮುಂದೆ ನಾವು ಸ್ವಲ್ಪ ಈಗ ಬರವಣಿಗೆ ಬಗ್ಗೆ ಬರುವ, ಈಗ ಇದಕ್ಕೆ ಒಂದು ಇದು ಒಂದು ಕತೆ ಬರಿಬೇಕು ಅಥವಾ ಒಂದು ಕಾದಂಬರಿ ಬರಿಬೇಕು, ಇದಕ್ಕೆ ಒಂದು ಪ್ರೇರೇಪಣೆ ಹೇಗೆ ಮತ್ತು ಯಾವ ಮೂಲ ವಸ್ತುವಿನ ಇಟ್ಕೊಂಡು ಆಧಾರವಾಗಿ ಇಟ್ಟುಕೊಂಡು ನೀವು ಕಾದಂಬರಿಯನ್ನು ಅಭಿವೃದ್ಧಿಪಡೆ ಬರಿತೀವಿ? ನನಗೆ ಅದು ನನಗೆ ಪೂರ್ತಿ ಹೇಳಿ, ಯಾಕೆ ನನ್ನ ಮನಸ್ಸಿನ ಒಳಗೆ ಬರುವಂತ ಭಾವನೆಗಳು ಯಾವುದೇ ಒಂದು ಭಾವನೆಗಳಿಗೆ ಒಂದು ಅಕ್ಷರದ ರೂಪ ಕೊಡ್ತಾರೆ. ಹೌದು, ಅದು ಹೇಗೆ ಬರ್ತದೆ ಅಂತ ಹೇಳಿ ಸಾಧ್ಯ ಇಲ್ಲ. ಆದ್ರೆ ನನಗೆ ಇಷ್ಟು ಮೊದಲು ನಂಗೆ ಇಲ್ಲಿ ಏನು ಕೆಲಸ ತಿಳಿದಾಗ ಬೇಕಾದಷ್ಟು ನಂಗೆ ಸಮಯ ಇತ್ತು, ಬೇಕಾದಷ್ಟು. ಯಾವುದು ಈಗ ದನ ಸಾಕುವ ಮೊದಲಾಗಲಿ, ಜೇನು ಸಾಕುವ ಮೊದಲಾಗಲಿ, ಆಮೇಲೆ ಸುಮಾರು ಇವರೊಟ್ಟಿಗೆ ಬೇರೆ ಬೇರೆ ಕೃಷಿಯೋ ಅಥವಾ ಅವರಿಗೆ ಊಟಕ್ಕೆ ಜನ 10-12 ಜನ ಡೈಲಿ ಊಟಕ್ಕಿದ್ರು. ಆಗಾದರೂ ಕೂಡ ನನಗೆ ನನ್ನ ಹತ್ರ ಸಮಯ ತುಂಬ ಇತ್ತು. ನನಗೆ ವಿಪರೀತ ಓದುವ ಹುಚ್ಚು, ಮತ್ತು ನನಗೊಂದು ಎಜುಕೇಷನು ಡಾಕ್ಟ್ರೇಟ್ ಏನಾದರೂ ಪಡಿಬೇಕು ಅಂತ ತುಂಬ ಮೂಲಭೂತ ನಿಜವಾಗಿ ತುಂಬ ಆಸೆ ಇತ್ತು. ಆದರೆ ಇಲ್ಲಿಗೆ ಬಂದಮೇಲೆ ಅದು ಯಾವುದು ನನ್ನಿಂದ ಸಾಧ್ಯ ಇಲ್ಲ ಅಂತ ಗೊತ್ತಾಯಿತು. ಇನ್ನು ಬರವಣಿಗೆಯೂ ನಿಂತು ಹೋಗ್ಬಿಡ್ತೋ ಅಂತೇಳಿ ಹೆದರಿಕೊಂಡಿದ್ದೆ. ಆ ಸಂದರ್ಭದಲ್ಲಿ ನನಗೆ ಹೆಚ್ಚು ಉತ್ಸಾಹ ಕೊಟ್ಟದ್ದು ನನ್ನ ಗಂಡ, ನೀನು ಏನು ಹೆದರಬೇಡ, ನಿನ್ನಷ್ಟಕ್ಕೆ ನೀನು ಬರಿ, ನಿನಗೆ ನನಗೆ ಹಿಂದೆ ಸಹಾಯಕ್ಕೆ ಎಲ್ಲದಕ್ಕಿದ್ದೇನೆ. ಅದು ಪ್ರೇರಣೆ ಅಂತಲ್ಲ, ಆದರೆ ಅವರು ಸಹಾಯನ ಒದಗಿಸ್ತಿದ್ರು. ಆಮೇಲೆ ಯಾವುದಾದ್ರೂ ಒಂದು ನೋಡುವಾಗ ಅಲ್ಲಿ ನಮಗೆ ನಮ್ಮ ಭಾವನೆ ಸ್ಫುರಿಸುವಾಗ ಎಷ್ಟೋ ಬಾರಿ ಕಾಣೋದು, ತುಂಬ ಕೆಲಸ ಆದಾಗ ಇವರು ಹೇಗೆ ಬರೀತಾರೆ, ನೀವು ಎಷ್ಟೊತ್ತಿಗೆ ಬರೀತಾರೆ. ನನಗೆ ಕೆಲಸ ಹಳ್ಳಿಯ ಕೃಷಿ ಕೆಲಸ ಯಾವತ್ತೂ ಕಷ್ಟ ಆದದ್ದಿಲ್ಲ. ಒಮ್ಮೆಯೂ ಕೂಡ ನಾನು ಅದರಲ್ಲಿ ದಣದದ್ದು ಅಂತಿಲ್ಲ, ಅಯ್ಯೋ ನನಗೆ ಬಂತಲ್ಲ ನಾ ಹೇಗೆ ಮಾಡ್ತೇನೆ, ನಾನು ಬೈದದ್ದು ಇಲ್ಲ ನಿಜ ಹೇಳಬೇಕಾದ್ರೆ. ಆದರೆ ನಾನು ಪ್ರೀತಿಸಿದ ಪೂರ್ತಿ ಸಾಹಿತ್ಯವನ್ನಾದದ್ರಿಂದ ಇದು ನನಗೆ ಪೂರಕವಾಗಿ ಅಲ್ಲಿ ನನಗೆ ದಣಿವಾಗ್ತದೆ ಅಂತಂದರೆ, ಕಥಾವಸ್ತು ಸಿಕ್ಕದೇ ಇದ್ದಾಗ, ಆ ವಸ್ತು ಸಿಕ್ಕಿದಾಗ ನನಗೆ ಬರೀಲಿಕ್ಕಾಗದೇ ಇದ್ದರೆ ಅಥವಾ ಬರೆದಾಗಲೂ ಅದೇನೋ ನನಗೆ ಮನಸ್ಸಿಗೆ ಸಮಾಧಾನ, ಆಗ ಮಾತ್ರ ನನಗೆ ಬೇಜಾರ ದುಃಖ, ಅಯ್ಯೋ ಇನ್ನೂ ಚೆನ್ನಾಗಿ ಬರೀಬೇಕು. ಹಾಗಾಗಿ ಅದರಲ್ಲಿ ನಮಗೆ ನಮ್ಮ ಕೆಲಸದಲ್ಲಿ ಏನೂ ಸಮಯ ಸಿಕ್ಕದೆ ನನಗೆ ಬರೀಲಿಕ್ಕಾಗಲಿಲ್ಲ ಅಂತ ಹೇಳೋದು ಸುಮ್ಮನೆ. ನನಗೆ ಎರಡು ಕೆಲಸಗಳು ಕಷ್ಟದಲ್ಲಿ ಅಂದಾಜುಟ್ಟು, ಇಲ್ಲಿಯ ಕೃಷಿ ಕೆಲಸಗಳು ಹೇಗೆ, ಸಾಹಿತ್ಯ ಕೃಷಿಗಿಳಿಯುವಾಗ ಏನಾಗ್ತದೆ, ಸಾಮಾನ್ಯ ಎರಡು ಒಂದೇ ಥರದ ಅವಕಾಶಗಳನ್ನು ಬೇಡ್ತದೆ. ಈಗ ಸಾಹಿತ್ಯ ರಚನೆಯ ಸಂದರ್ಭದಲ್ಲಿ ವಾರಗಟ್ಟಲೆ ಕೂತು ಬರೆಯುವವರು ಇರ್ತಾರೆ ಅಥವಾ ಯಾವಾಗಲೂ ತಿಂಗಳಿಗೆ ಒಂದ್ಸರಿ ಎರಡು, ನಿಮ್ಮ ಆಯ್ಕೆ ಹೇಗೆ? ನಂದು ಕಾದಂಬರಿ ತಕೊಂಡ ಮೇಲೆ ಯಾವ್ದಾದ್ರು ಒಂದು ವಸ್ತುವನ್ನು ನಾನು ಬರಿಬೇಕು ಅಂತ ಮನಸ್ಸು ಮಾಡಿದರೆ ಮತ್ತೆ ಎಲ್ಲಿಗೂ ಹೋಗುದಿಲ್ಲ. ರಾತ್ರಿ ಹಗಲು ನಮ್ಮ ಎಲ್ಲ ನಿತ್ಯದ ಕೆಲಸವನ್ನು ಮುಗಿಸಿ ಅಲ್ಲೇ ಅದು ಅಸಡ್ಡೆ ಮಾಡ್ಲಿಕ್ಕೆ ಆಗುದು, ಯಾಕಂದ್ರೆ ಅದು ನಿತ್ಯ ಬೇಡುವ ಕೆಲಸ. ಊಟಕ್ಕೆ 8 ಜನ ಇದ್ರೆ 8 ಜನವೂ ಬಂದು ಕೂತ್ಕೊಳ್ತಾರಲ್ಲ ಅಲ್ಲಿ, ಅವರು ಅಷ್ಟೊತ್ತಿಗೆ ಅದು ಅಡುಗೆ ಆಗಬೇಕು, ಅವ್ರಿಗೆ ಕಾಫಿ ತಿಂಡಿ ಆಗಬೇಕು. ಅದೇ ಈಗಲಾದರೂ ಅಷ್ಟೇ, ಅದೊಂದು ನಿರ್ಕಿನ ಕೆಲಸಗಳು. ಇದಕ್ಕೆ ನಿರ್ಕಿನ ಕೆಲಸ ಅಂತ ಆಗಲ್ಲ, ಆದರೆ ನಮ್ಮ ಮನಸ್ಸು ಅದಕ್ಕೆ ಹೊಂದಿರ್ತದೆ. ಈ ಕೆಲಸಗಳು ಆಟೋಮೆಟಿಕಲಿ ಆಗ್ತದೆ, ಏನು ಹೇಗೆ ಕಾರ್ ಡ್ರೈವ್ ಮಾಡೋದು ಆಟೋಮೆಟಿಕಲಿ, ನಮ್ಮ ಮನಸ್ಸು ಅದನ್ನೇ ಯೋಚನೆ ಮಾಡ್ತಾ ಇರ್ತದೆ, ಎಲ್ಲಿಗೆ ಅದನ್ನ ಎಂಟು ಮಾಡಬೇಕು ಏನು ಮಾಡಬೇಕು. ಆಗ ರಾತ್ರಿಯೂ ಕೆಲವೊಮ್ಮೆ ಹಗಲಾಗ, ಹಾಗೆ ರಾತ್ರಿ ನಾನು 12-1 ಕೂತದ್ದು ಉಂಟು ಕಾದಂಬರಿ. ಮುಖ್ಯ ನಂದು ಮೇನ್ ಕಾದಂಬರಿ. ಕಾದಂಬರಿಗಳು ಬರೆಯುವಾಗ ನಾನು ಹೀಗೆ ಕೂತೋ ಎಲ್ಲೆಲ್ಲೋ ಅಡುಗೆ ಮನೆ ಕೂತೋ ಎಲ್ಲ ಸ್ಕೆಚ್ ತಯಾರಿಸಿದ್ರು, ಅದನ್ನು ಫ್ಯಾರ್ ತೆಗೆಯುವಾಗ ಮಾತ್ರ ಆ ಒಂದು ಕಾಲು ತಿಂಗಳು ನಾನು ಹೆಚ್ಚು ಆ ಕಡೆ ಈ ಕಡೆ ಎಲ್ಲ ಹೋಗಿದೆ. ಅದೊಂದು ಮುಗಿಯುವ ತನಕ, ಒಮ್ಮೆ ಬರೆದ ಮುಗಿದ ಮೇಲೆ ಮತ್ತೆ ನಿರಾಳ, ಅಷ್ಟೊತ್ತಿಗೆ ಇನ್ನೊಂದು ಹೊಸ ವಸ್ತು ಬರ್ತದೆ. ಈಗ ಬರಿತಾ ಬರಿತಾ ಮುಂದೆ ಸಾಗಿದ ಹಾಗೆ ಹೊಸ ಹೊಸ ವಿಚಾರಗಳು ಬಂದಾದಾಗ ಹಿಂದೆ ಸೇರಿಸಬೇಕು ಅಂತ ಅನಿಸ್ತದೆ ಇದೆಯಾ? ಇಲ್ಲ, ಸೇರಿಸ್ಲಿಕ್ಕೆ ಆಗುದಿಲ್ಲ ನನಗೆ. ಯಾಕಂದ್ರೆ ನಾವು ಒಟ್ಟು ಕುಟುಂಬ ಇದ್ದಾಗ ಒಂದು ಕಾದಂಬರಿ ಬರೆದಿದ್ದೆ, ಅದು ಇನ್ನೂ ಪ್ರಿಂಟ್ ಆಗಲಿಲ್ಲ. ಈಗ ನಾನು ಬರಿತೇನೆ ಹೊರಟ್ರೆ ಐಡಿಯಾನೇ ಬರುದಿಲ್ಲ, ಅದೊಂದು ಸಿದ್ಧ ರೂಪದಲ್ಲಿ ಆಗಿರ್ತದೆ ಅದು. ಮತ್ತೆ ಅದನ್ನ ನಾನು ತಿದ್ದಿ ಬರಿತೇನೆ, ತಿದ್ದಿ ಬರೀಲಿಕ್ಕೆ ಅಂತ ಹೊರಟೆ, ಆದರೆ ನನ್ನಿಂದ ಆಗಲಿಲ್ಲ ಅದು. ಅಂತ ಮಗನೇ ಕೇಳಿದ್ವಿ. ಇದನ್ನು ತಿದ್ದಕ್ಕಿಂತ ಹೊಸ ಕಾದಂಬರಿ ಬರಿಬೋದು ನಿನಗೆ ಅಂತ ಸುರು ಬರ್ತದೊಂದು ನವಭಾರತದಲ್ಲಿ ಒಂದು ಪ್ರಿಂಟ್ ಆಗಿತ್ತು ಸೋಲಿನಲ್ಲಿ ಗೆಲುವು ಅಂತ. ಅದು ಪುಸ್ತಕ ಆಗಲೇ ಇಲ್ಲ. ಅದ್ರ ಮೇಲೆ ಮತ್ತೆ ಬೆನ್ನು ಬೆನ್ನಿಗೆ ನನಗೊಳ್ಳೆ ಪ್ರಕಾಶಕರು ಸಿಕ್ಕಿದ್ರು. ಅವರು ಧಾರಾವಾಹಿ ಹೆಚ್ಚಿಂದು ಧಾರಾವಾಹಿಯಾಗಿ ಬಂದದ್ದು ಬೇರೆ ಬೇರೆ ಪತ್ರಿಕೆಗಳಲ್ಲಿ. ಧಾರಾವಾಹಿ ಮುಗಿದ ಹಾಗೆ ಅವರು ಕೂಡಲೇ ಇನ್ನೂ ಮುಗಿತಾ ಇದ್ದಾಗೆ ಪ್ರಿಂಟ್ ಮಾಡ್ತಿದ್ರು. ಹಾಗಾಗಿ ನನಗೆ ಪ್ರಿಂಟಿಂದು ಸಮಸ್ಯೆ ಬರಲಿಲ್ಲ. ಅಥವಾ ಅದಕ್ಕೆ ಕೊಡುವ ಕೂಡಲೇ ಅವರು ಚೆಕ್ಕನ್ನು ಕಳಿಸಿಕೊಡ್ತಿದ್ರು. ಒಂದು ಕಡೆಯಿಂದ ಪುಸ್ತಕ ಬರ್ತಿತ್ತು, ಚೆಕ್ಕು ಬರ್ತಿತ್ತು, ಧಾರಾವಾಹಿ ಬೇರೆ ಪತ್ರಿಕೆಯಲ್ಲಿ ಪ್ರಕಟ ಆಗಿ ಹೆಚ್ಚಿಂದು ಪತ್ರಿಕೆಯಲ್ಲಿ ಧಾರಾವಾಹಿಗೆ ಪ್ರಕಟ ಆಗಿ ಮತ್ತೆ ಪುಸ್ತಕದ ರೂಪದಲ್ಲಿ ಅದು. ಅದರಲ್ಲಿ ಕೂಡ ನಾಲ್ಕೈದು ಹಳ್ಳಿಗೆ ಸಂಬಂಧಪಟ್ಟ ನಾನೇ ನೋಡಿದ ಹಲವು ದೃಶ್ಯಗಳು ಕೂಡ ಅದರಲ್ಲಿ ಸಿಕ್ಕಿದೆ. ಅಂದರೆ ವಿಷಯಗಳು ಸಿಗ್ತದೆ ನಮಗೆ, ಅದನ್ನು ನಾವು ಅದನ್ನು ಹೇಗೆ ಹೊಂದಿಸ್ಕೊಂಡು ಹೋಗ್ತೇವೆ ಅನ್ನೋದ್ರ ಮೇಲೆ ಇರ್ತದೆ. ಈಗ ಕಥಾವಸ್ತು ನಿಮ್ಮ ಮನಸ್ಸಿನಲ್ಲಿ ಒಂದು ಮೂಡಿದ ನಂತರ ಅದು ಕಥೆಯಾಗಿ ರೂಪು ಪಡಿಬೇಕು ಅಥವಾ ಕಾದಂಬರಿಯಾಗಿ ಮುಂದುವರಿಸಬೇಕು ಅಂತ ಹೇಗೆ ನಿರ್ಧಾರ ಮಾಡ್ತೀರಿ ನೀವು? ನಂದು ಕ್ಷೇತ್ರ ಕಾದಂಬರಿ ಆದ್ದರಿಂದ ನನಗೆ ಕಾದಂಬರಿಯೇ ಬರೀಬೇಕು ಅನ್ನೋ ಇಚ್ಛೆ ಇದ್ದದ್ರಿಂದ ಒಂದು ವಸ್ತು ಸಿಕ್ಕಿದ್ರೆ ಅದನ್ನು ಮತ್ತೆ ಡೆವಲಪ್ ಮಾಡ್ತಾ ಹೋಗೋದು. ಅದು ಹೇಗೋ ಅದು ಒಂದು ನನಗೆ ಎಂಡ್ ಸಿಕ್ಕಬಹುದು ಫಸ್ಟಿಗೆ, ಇದರ ಎಂಡ್ ಹೇಗಿರುತ್ತೆ ಅಂತ. ಅಥವಾ ಅದರ ಸ್ಟಾರ್ಟಿಂಗು ಸಿಕ್ಬೋದು. ಸ್ಟಾರ್ಟಿಂಗ್ ಸಿಕ್ಕಿ ಅದು ತಾನೇ ಎಂಡ್ ಆಗಿಕೊಂಡು ಬರ್ತದೆ. ಎಂಡ್ ಸಿಕ್ತದೆ ಅನ್ನೋದಕ್ಕೆ ಅದು ಮಂದಾರ ಒಂದು ಕಾದಂಬರಿ ಎಲ್ಲೋ ಒಂದು ಪುಟ್ ಒಂದು ಸಣ್ಣ ಒಂದು ಪತ್ರಿಕೆಯಲ್ಲಿ ಒಂದು ಸಣ್ಣ ವಿವಾಹಿತರದ್ದೊಂದು ಲವ್ ಮ್ಯಾರೇಜಿಂದ ಅವರದ್ದು ಫೋಟೋ ಬಂದಿತ್ತು. ನಾವು ಬರೀ ಮದುವೆ ಆಗಿದ್ದೇವೆ. ಸಡನ್ ನನಗದ್ರೆ ಎಂಡ್ ಸಿಕ್ಕಿತ್ತು. ಕಾದಂಬರಿ ಸ್ಟಾರ್ಟ್ ಮಾಡಿದ್ದು ಬೇರೆ ರೂಪದಲ್ಲಿ. ಹಾಗಾಗಿ ಅದು ಹೇಗೆ ಸ್ಟಾರ್ಟ್ ಆಗಿ ಹೇಗೆ ಎಂಡ್ ಆಗ್ತದೆ ಅಂತ ನಂಗೆ ಗೊತ್ತಾಗೋದಿಲ್ಲ. ಈಗ ಇತ್ತೀಚಿನ ವರ್ಷಗಳಲ್ಲಿ ಸಾಕಷ್ಟು ಇಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿವೆ. ಪ್ರಿಂಟ್ ಮಾಧ್ಯಮದಲ್ಲಿಯೂ ಕೂಡ ಸಾಕಷ್ಟು ಬದಲಾವಣೆಗಳಾಗಿವೆ. ಇದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ತೀರಾ ನೀವು ಸಾಹಿತ್ಯ ದೃಷ್ಟಿಯಿಂದ ಅಥವಾ ಓದುಗರ ದೃಷ್ಟಿಯಿಂದ ಅಥವಾ ಪುಸ್ತಕ ಮೊದಲಿನ ರೂಪದಲ್ಲಿ ಇದ್ರೆ ಒಳ್ಳೇದು ಅಂತ ಹೇಳ್ತೀವಿ? ಅಂದ್ರೆ ಪುಸ್ತಕಕ್ಕೆ ಬೆಳೆದ್ರಿಂದ, ಪುಸ್ತಕ ಓದಿಯೇ ನಾವು ಬೆಳೆದ್ರಿಂದ ಪುಸ್ತಕ ಹೀಗೆ ಕೂತು ಓದ್ಬೋದು ಅಂತ ಅನಿಸ್ತದೆ. ಆದ್ರೆ ಈಗ ಮೊಬೈಲ್ ಇರೋದ್ರಿಂದ ಡಿಜಿಟಲ್ ರೂಪ, ಆಗ ನಮಗೆ ಈಗ ನನ್ನ ಕಾದಂಬರಿಗಳೆಲ್ಲ ಡಿಜಿಟಲ್ ಆಗಿದೆ ಇವರದ್ದು. ಇದರಲ್ಲಿ ಇಂಟರ್ನೆಟ್ನಲ್ಲಿ ಎಲ್ಲ 36 ಕೃತಿಗಳನ್ನು ಹಾಕಿದ್ದಾರೆ ಅವರು. ಅದನ್ನು ತೆಗೆದು ಓದುವಾಗ ಆಗ್ತದೆ, ಆದರೆ ಆ ಪುಸ್ತಕ ಹಿಡಿದು ಹೋದ ಸಂತೋಷ ಇನ್ನೂ ಮುಗಿಲಿಲ್ಲ. ಆದರೆ ನಮ್ಮ ಮೊಮ್ಮಗಳೆಲ್ಲ ಕಾದಂಬರಿಗಳನ್ನು ಇದನ್ನೆಲ್ಲ ಇದರಲ್ಲೇ ಓದ್ತಾರೆ ಅವರು. ಯಾವುದು ಡಿಜಿಟಲ್ ಅದರ ರೂಪದಲ್ಲೇ ಓದ್ತಾರೆ. ಅವರಿಗೇನು ವಿಶೇಷ ವ್ಯತ್ಯಾಸ ಆಗುದಿಲ್ಲ ಅಂತ ಹೇಳಿದರು ಅವರು. ಹಾಗಾದ್ರೆ ಸರಿ, ಯಾಕಂದ್ರೆ ನಮಗೂ ಈಗ ಬರೆಯುವಾಗ ಮೊದಲು ನಾವು ಕಥಾವಸ್ತುವನ್ನು ಆಲೋಚನೆ ಮಾಡಿ ಪೆನ್ನಲ್ಲಿ ಬರೆದು ಇಡೀ ಕಾದಂಬರಿ ಮತ್ತದನ್ನು ಕಂಪ್ಯೂಟರ್ ಪ್ರಿಂಟ್ ಮಾಡ್ತಿದ್ದೆ. ಆದರೆ ಈಗ ಕಂಪ್ಯೂಟರ್ ಅಭ್ಯಾಸ ಆಗಿ ಯೋಚನೆಯು ಕಂಪ್ಯೂಟರ್ ಒಟ್ಟಿಗೆ ಬರ್ತದೆ. ಇದೊಂದು ಬದಲಾವಣೆ ಖಂಡಿತ ಆಗ್ತದೆ. ಸ್ವಂತ ಹೌದು, ನಾನೇ ಇದ್ದೇನೆ ಅದರಲ್ಲಿ. ಯಾಕಂದ್ರೆ ಈಗ ಅವಧಿಯಲ್ಲಿ ಒಂದು ನಂದು ಬಂತು, ಹಿಂಗೊಂದು ವರ್ಷದ ಹಿಂದೆ ಹೊಳೆಬಾಗಿಲು ಅಂತ. ಅದು ನೇರ ಒಂದು ಸ್ವಲ್ಪ ಸ್ವಲ್ಪ ಇಲ್ಲ, ಆದರೂ ಒಂದೊಂದು ಪುಟ ನಾನು ಅರ್ಜೆಂಟ್ ಇದ್ದಾಗ ಬರ್ಕೊಂಡು ಹೋಗಿದ್ದಿರ್ಬೋದು. ಕಂಪ್ಯೂಟರ್ನಲ್ಲೇ ಬರೋದು ಅದು ಪ್ರಿಂಟ್ ಆದದ್ದು ಕಂಪ್ಯೂಟರಲ್ಲಿ ಫಸ್ಟಿಗೆ. ಇನ್ನೀಗ ಪುಸ್ತಕ ಆಗಿ ಬರಬೇಕಷ್ಟು ಇತ್ತೀಚೆಗೆ. ಒಂದು ಕಾದಂಬರಿ ಬರೆಯುವುದಕ್ಕಿಂತ ಪೂರ್ವದಲ್ಲೇ ನೀವು ಪಾತ್ರಗಳು ಇಷ್ಟೇ ಪಾತ್ರಗಳು ಬರ್ತವೆ ಅಂತ ನಿರ್ದಿಷ್ಟವಾಗಿ ಏನಾದರೂ ನಿಖರ ಪಡಿಸ್ತೀರೋ ಅಥವಾ ಆಮೇಲೆ ಅದು ಬೆಳವಣಿಗೆ ಆಗ್ತಾ ಹೋಗ್ತದೆ? ಸಣ್ಣ ಕಥೆಗಳಲ್ಲಾದ್ರೆ ಸಣ್ಣದೇ ವಿಷಯ ಅದು. ಈಗ ಜೀವನಾನುಭವ ಇದ್ರೂ ಕೂಡ ಅದು ದೊಡ್ಡ ಮಾಡ್ಲಿಕ್ಕೂ ಅದಕ್ಕಷ್ಟೇ ಸೀಮಿತ. 6-7 ಪುಟದಲ್ಲಿ ನಾವು ಹಾಕಬೇಕು. ಕಾದಂಬರಿಗೆ ಎಷ್ಟು ಪಾತ್ರ ಅದ್ರೆ ಆಲೋಚನೆ ಮಾಡ್ತೀನಿ, ಇಂತಿಂತ ಪಾತ್ರಗಳು ಹಾಕಬೇಕು, ಹೀಗಾಗಬೇಕು ಅಂತೇಳಿ. ಯಾವುದು ಆ ಕಥೆಗೆ ಹೇಗೆ ಅದು ನೆರೇಷನ್ ಮುಂದೆ ಹೋಗ್ತದೆ ಅದ್ರ ಮೇಲೆ ಅದಕ್ಕೆ ಪೂರಕವಾಗುದಂತಂದ್ರೆ ನಾವು ಹೇಗೆ ತಂದು ಹಾಕ್ತೇವೆ ಅದ್ರ ಮೇಲೆ ನಂಗದ್ರದ್ದು ಅಂದಾಜ್ ಆಗುದು. ಯಾಕಂದ್ರೆ ನಾವು ಬರ್ಕೊಂಡು ಹೋಗಿ ಎಂಡ್ ಆಗುವಾಗ ಯಾರಾದ್ರೂ ಓದಿದವರು ಹಾ ಹೀಗೆ ಬಂತ ಅಂತ. ಈಗ ಆ ಹೊಳೆ ಬಾಗಿಲು ಬರೆಯುವಾಗ ಪ್ರಿಂಟ್ ಆಗುವ ಇದಾಗ್ತಾ ಇತ್ತು ಇದರಲ್ಲಿ ಅವಧಿ ಬ್ಲಾಗ್ನಲ್ಲಿ ತುಂಬ ಜನ ಲೈಕ್ ಮಾಡಿದ್ರು. ಅದು ಇದು ಪತ್ರಿಕೆಗಿಂತ ಬೇಗ ಮುಟ್ಟುತ್ತದೆ ಅವರಿಗೆ ಅಲ್ಲ. ಪತ್ರಿಕೆ ಓದೋರೆಲ್ಲ ಓದುವಾಗ ವಿಮರ್ಶೆ ಕಳಿಸ್ತಾರೆ ಅವರು, ಇಲ್ಲ ಅಂತಿಲ್ಲ. ಕತೆಗಳಿಗಾದರೂ ಅದೀಗ ಸಣ್ಣ ಕತೆ ಮೊನ್ನೆ ಈಗ 3 ಬೆನ್ನು ಇದರಲ್ಲಿ ತುಷಾರದಲ್ಲಿ ಬಂತು, ಬೇರೆ ಬೇರೆ ಪ್ರತಿಕ್ರಿಯೆಯನ್ನು ಹಾಕಿದ್ದಾರೆ ಅವರು. ಈ ಕಾದಂಬರಿಯನ್ನು ಓದುವವರ ಒಂದು ಆಸಕ್ತಿ ಮತ್ತು ಒಂದು ಆಯ್ಕೆಯಲ್ಲಿ ಏನಾದರೂ ಬದಲಾವಣೆ ಆಗಿದೆ ಇತ್ತೀಚಿನ ವರ್ಷಗಳಲ್ಲಿ? ಆಗಿದೆಪ್ಪ, ಆಗಿದೆ ಆಗಿದೆ. ಈಗ ನಾವು ಬರೆದ ಹಾಗೆ ಬರಿತಾನೆ ಇಲ್ಲ, ತುಂಬ ವ್ಯತ್ಯಾಸ ಆಗಿದೆ. ವಿಷಯ ಬೇರೆ ಬೇರೆ ರೀತಿಯ ವಿಷಯವನ್ನು ತಗೊಳ್ತಾರೆ. ಈಗ ನಾವು ಗಂಡಸರೇ ಇಂಥದ್ದು ಬರಿತಿದ್ರು ಅಂತ ನಾವು ಮುದ್ದೆ ಹೇಳ್ತೀವಿ. ಈಗಲ್ಲ, ಈಗ ಹುಡುಗಿಯರು ಜೋರಾಗಿದ್ದಾರೆ, ಒಳ್ಳೆ ಚಂದ ಚಂದದ ವಿಷಯ ಎತ್ತಿಕೊಂಡು ಬರೀತಾರೆ ಅವರು. ನೀವು ಕೂಡ ಅದು ಪ್ರೇರಣೆ ಆಗ್ತಾ ಅಲ್ಲ, ಬರೀತಾರೆ ಅವ್ರು, ಚೆನ್ನಾಗಿ ಬರೀತಾರಪ್ಪ. ಒಳ್ಳೆ ಓದುಗರ ದೃಷ್ಟಿಯಿಂದ ಹೇಳಿ, ಅಲ್ಲ ಅದು ನನಗೆ ಅದು ಪ್ರತಿಲಿಪಿ ಇಲ್ಲ ಅಂತದ್ದೆಲ್ಲ ಬರ್ತದಂತೆ. ಅದನ್ನ ಓದ್ಲಿಲ್ಲ ನಾನು ಇಷ್ಟು ಅಂದ್ರೆ. ಆದ್ರೆ ಇಷ್ಟಪಡ್ತಾರೆ ಮಾತ್ರ. ಈಗ ಹೆಂಗಸರು ಬದ ಕಾದಂಬರಿ ಆದ್ರೂ ಕೂಡ ಇಷ್ಟಪಡ್ತಾರೆ. ಈಗಲೂ ಕೂಡ ಮೊದಲು ನಮ್ಮ ಕಾಲದಲ್ಲಿ ನಾವೀಗ 60-70 ದಶಕದಲ್ಲಿ ಬರೆದಾಗ ಅದು ಬಿಸಿ ಕೇಕ್ನಾಗೆ ಪತ್ರಿಕೆ ಮಾರಾಟ ಆಗ್ತಿತ್ತು. ಇಂಥವ್ರದ್ದು ಬರ್ತದೆ ಮೊದಲೇ ಅವರು ಪ್ರಚಾರ ಮಾಡಿ ಎಲ್ಲ. ಆ ಕ್ರೇಜಿ ಈಗ ಹೊರಗೆ ಕಾಣುವುದಿಲ್ಲ, ಮತ್ತಷ್ಟು ನಮಗೆ ಅಂದಾಜಾಗೋದಿಲ್ಲ. ಅದು ಆದರೆ ಬರೆಯೋರಿದ್ದಾರೆ, ಮಾತ್ರ ತುಂಬ ಜನ ಬರೆಯೋರಿದ್ದಾರೆ, ಹೊಸಬರೇ ಇದ್ದಾರೆ, ಹೊಸ ರೀತಿ ಆಲೋಚನೆ ಮಾಡ್ತಾರೆ. ಮತ್ತು ಅವರಿಗೆ ಎಜುಕೇಷನ್ನು ಇದೆಲ್ಲ ಇರ್ತದೆ, ಇನ್ನೂ ಹೆಚ್ಚಿನ ಎಂಥದ್ದು ಹೊರಗಿನ ಸಂಪರ್ಕಗಳಿರ್ತದೆ, ಬರೀತಾರೆ ಚೆನ್ನಾಗಿ. ಈಗ ಮೊದಲೆಲ್ಲ ಸಿನಿಮಾ ಅಂದ ತಕ್ಷಣ ಒಂದು ಕಾದಂಬರಿ ಆಧಾರಿತವಾಗಿ ಇರ್ತಾ ಇತ್ತು ಅಂತ ನಾವು ಕೇಳಿದ್ವಿ. ಈಗ ಎಂ ಕೆ ಇಂದಿರಾ ಅವರ ಕಾದಂಬರಿ ಆಗ್ಬೋದು, ತ್ರಿವೇಣಿಯವರ ಕಾದಂಬರಿ ಆಗ್ಬೋದು, ಹಾಗೆ ಈಗಿನಲ್ಲಿಯೂ ಕೂಡ ಈ ಕಾದಂಬರಿಯನ್ನು ಅಳವಡಿಸಿಕೊಳ್ಳುವಂತಹದ್ದು ಇದೆಯೋ ಅಥವಾ ಹೊಸದಾಗಿಯೇ ಬರೆಯುವಂತಹದ್ದು ಸಿನಿಮಾಕ್ಕೆ? ಅಂದ್ರೆ ಇತ್ತೀಚಿನ ಕಾದಂಬರಿ ನಾನು ಓದಿದ್ದೇ ಇಲ್ಲ, ಅಂದ್ರೆ ಕೆಲವರದೆಲ್ಲ ಇದ್ರೆ ಪೇಪರ್ನಲ್ಲಿ ಮಾತ್ರ ಬರ್ತಾ ಉಂಟು. ಸತ್ಯಕ್ಕೆ ನಂಗೆ ಓದ್ಲಿಕ್ಕೆ ಅಂತದ್ದು ಸಿಕ್ಕಲೂ ಇಲ್ಲ. ಆದ್ರೆ ಪ್ರೀತಿ ಪ್ರೇಮ ಕುರಿತು ಬರೀಲಿಕ್ಕೆ ಬರೀತಾರೆ, ಅದನ್ನು ಸಿನಿಮಾ ಆಗುವಾಗ ಹೇಗಾಗ್ತದೆ, ಹಾಗಾದ್ರೆ ಇತ್ತು. ಹಾಗಂತ ಹೇಳಿದ್ರೆ ಪ್ರೊಡ್ಯೂಸರ್ಸ್ ಎಲ್ಲ ತೆಗೆಯುವುದು ಅಂಥದ್ದೇ ಆಗ್ತದೆ, ನಿರ್ದೇಶಕರು ಒಂದು ಒಳ್ಳೆ ಕತೆ ಇದ್ದ ವಸ್ತು ಇದ್ರೆ ಕೊಡುವ ಅಂತೇಳಿ. ಹಾಗೆ ಈ ಇತ್ತೀಚೆಗೆ ಯಾರು ಹೇಳಿದ್ರು ಹಿಂದೆ ಬರೀತಿದ್ದವರದ್ದೆಲ್ಲ ಈಗ ನಮಗೆ ಖುಷಿ ಆಗುದಿಲ್ಲ, ಈಗ ಹೊಸ ರೀತಿಯ ಬರಬೇಕಾಗ್ತದೆ, ಸಂಭಾಷಣೆಗಳು ಬೇಕಾಗ್ತದೆ, ಲವ್ ಸ್ವಲ್ಪ ಇಡಬೇಕಾಗ್ತದೆ. ಹೀಗೆ ಹೇಳಿದ್ದೇನೆ ಅದೇ ಹೇಳಿದ್ದೆ. ಸರಿ, ಈಗ ನಿಮ್ಮ ಕೃಷಿ ಬದುಕಿನ ಬಗ್ಗೆ ಬರುವ, ಈಗ ನೀವು ಅಡಿಕೆ ಕೃಷಿಯನ್ನು ಮಾಡ್ತಾ ಇದ್ರಿ, ಮತ್ತೆ ಎಲ್ಲ ಮಿಶ್ರ ಬೆಳೆಗಳನ್ನು ಕೂಡ ಹಾಕೊಂಡಿದ್ರಿ, ಜಾಯಿಕಾಯಿ ಅಂತದ್ದು, ಇದ್ರ ಬಗ್ಗೆ ಹೇಳಿದ್ರೆ ಒಂದು ಖುಷಿ ಅಲ್ಲ? ಖುಷಿ ಆಗ್ತದೆ ಕೃಷಿಯನ್ನ ಇನ್ನು ನಾನು ನನಗೊಮ್ಮೆ ಮಾತ್ರ ಇಲ್ಲಿ ಹೇಗೆ ಈಗ ಜೀವನ ಮಾಡ್ಬೋದು, ಮದುವೆ ಆಗಿ ಬಂದಾಗ ತುಂಬಾ ಕಷ್ಟ, ಆ ಒಂದು ಜೀವನದ ಪಲ್ಲಟ ಆದಾಗೆ ಶಹರಿನಿಂದ ಕೃಷಿಯಿಂದ ಹೋಗ್ತಾರಂತೆ. ಬಹುಶಃ ಅವರ ಮನಸ್ಸೇ ಇರ್ತಾರೆ, ನಾವು ಇಷ್ಟೋದ್ರೆ ನೋಡಲಿಲ್ಲ. ಆದ್ರೆ ನಾನು ದೊಡ್ಡ ಶಹರದಿಂದ ಇಲ್ಲಿಗೆ ಬಂದಾಗ ಏನು ಮಾಡಬೇಕು ನನಗೆ ಅಂತ ತಿಳಿಯದೇ ಇದ್ದ ದಿನದಲ್ಲಿ ಕೃಷಿ ಕೈ ಹಿಡಿದಿದೆ, ಈಗಲೂ ಕೂಡ ಉಂಟು. ಆದರೆ ಅದು ಆ ಒಮ್ಮೆ ನಾವು ಮಣ್ಣಿಗೆ ನಾವು ಹೊಂದಿಕೊಂಡ ಮೇಲೆ ಮತ್ತೆ ಬಿಟ್ಟು ಹೋಗೋ ಮನಸ್ಸು ಬರುವುದಿಲ್ಲ, ಅದಿಲ್ಲ. ಅದೀಗ ನಾವೀಗ ನನ್ನ ತಾಯಿ ತಂದೆ ಎಲ್ಲ ಆಮೇಲೆ ನಂತರ ಬೊಂಬಾಯಲ್ಲೇ ಇದ್ದರು, ನನ್ನ ಓಡಾಟ ಬೊಂಬಾಯಿಗಾಗಿದೆ, ಬೇರೆ ಬೇರೆ ಕಡೆ ನಾನು ಸುತ್ತಿದ್ದೇನೆ. ಎಂತಾದರೂ ನಮ್ಮ ಮನೆ ನಮಗೆ ಖುಷಿ ಅಂತ ಅಲ್ಲ, ನಮ್ಮ ಮಕ್ಕಳುಗಳಲ್ಲೇ ಇದ್ರೆ ಆಗ್ತಿತ್ತೇನು, ಈಗ ಇಲ್ಲಿ ಜೀವನ ಚೆನ್ನಾಗಿದೆ. ಜೇನು ಕೃಷಿ ಬಗ್ಗೆ ಸ್ವಲ್ಪ ಹೇಳಿ ನಿಮ್ಮ ಅನುಭವನ. ಜೇನು ಕೃಷಿ ಅಂತ ಹೇಳಿದ್ರೆ ಈಗ ನಾವು ಧಾರವಾಡದಲ್ಲಿದ್ದಾಗ ಅಂದ್ರೆ ನನ್ನ ತಂದೆ ಖಾದಿ ಗ್ರಾಮ ಉದ್ಯೋಗದಲ್ಲಿ ಇದ್ರು, ಅವರು ಜೇನಿನ ಡಿಪಾರ್ಟ್ಮೆಂಟ್ನಲ್ಲಿ ಕೂಡ ಇದ್ರು. ಮನೆಯಲ್ಲಿ ಎರಡು ಬಾಡಿಗೆ ಮನೆ ಆದ್ರೂ ಎರಡು ಜೇನು ಒಕ್ಕಲನ್ನು ಸಾಕಿಕೊಂಡಿದ್ರು. ಒಂದು ಸ್ವಲ್ಪ ಸ್ವಲ್ಪ ಗೊತ್ತಿತ್ತೆ ಹೊರತು, ಆಮೇಲೆ ಅವರು ಇಲ್ಲಿ ಬಂದಮೇಲೆ ನನ್ನ ತಂದೆ ಕೆಲಸ ಕೊಡಿಸಿಕೊಟ್ಟ ಎರಡು ಮಂದಿ ಇಲ್ಲಿಯ ಜೇನು ವ್ಯವಸಾಯ ಕೇಂದ್ರದಲ್ಲಿದ್ದರು. ಆಗ ಅಪ್ಪ ಬಂದವರು ಇವಳಿಗೊಂದು ಗೂಡು ತಂದು ಕೊಡಿ, ಒಕ್ಕಲು ತಂದು ಕೊಡಿ, ಗೂಡು ನಾನು ನನ್ನ ಹತ್ರ ಉಂಟು, ನಾನು ಕಳಿಸಿಕೊಡ್ತೇನೆ ಅಂತ ಹೇಳಿದರು ಅವರು. ಮತ್ತು ಅವರು ಬಾಂಬೆಯಿಂದ ಬರಬೇಕು, ಅವರು ಬಾಂಬೆಗೆ ಹೊರಗಾಗಿದ್ದಾಗ. ಆದರೆ ಇಲ್ಲಿಯವರು ನನಗೆ ಗೂಡನ್ನು ತಂದು ಕೊಟ್ಟು ಒಂದು ಪೆಟ್ಟಿಗೆನ, ಒಂದು ಸತ್ತೆ ತೆಗಿಲಿಕ್ಕೆ ಹೇಗೆ ಅಂತೇಳಿ ತೆಗಿಲಿಕ್ಕೆ ಮೊದಲು ಒಂಚೂರು ಅಣ್ಣನ ಒಟ್ಟಿಗೆ ಅಭ್ಯಾಸ ಇತ್ತು. ಆದರೆ ಅವರು ಬಂದು ಎರಡು ಸತ್ತೆ ನಂಗೆ ಸಹಾಯ ಮಾಡಿದರು. ಆಮೇಲೆ ಅದರಲ್ಲಿ ತುಂಬ ಕೆಲಸ ಉಂಟು, ಮಾತ್ರ ಅದಕ್ಕೆ ಸರಿ ದುಡಿಬೇಕಾದ್ರೆ ಅದರ ರಾಣಿ ಎರಡಾಗದ ಹಾಗೆ ಒಂದು ರಾಣಿಗೆ ಬೇರೆ ಒಕ್ಕಲು ಮಾಡಿಕೊಡ್ಬೇಕಾಗ್ತದೆ. ಅಂಥದ್ದನ್ನು ನಮಗೆ ತಿಳಿಯದೆ ಹೋದಾಗ ಒಕ್ಕಲು ಹಾರಿ ಹೋದದ್ದು ಉಂಟು. ಒಂದು ಎರಡು ಸತ್ತೆ ಮೊದಲು ನಾನು ಮಾಡಿದೆ, ರಾಣಿಯನ್ನು ತೆಗೆದು ಮಾಡಿ ಎಲ್ಲ. ಆಮೇಲೆ ನನಗೇನೋ ಸ್ವಲ್ಪ ಕಷ್ಟ ಆಯಿತು. ಮತ್ತು ಜೇನು ಹುಳುಗಳು ಹೇಗೆ ಅಂತಿದ್ರೆ ನಾವು ಅದನ್ನು ದಿನಾ ನೋಡ್ತಾ ಒಂದು ವಾರಕ್ಕೊಮ್ಮೆ ನೋಡಿದರೂ ಸಾಕು, ಅದೇ ಹುಳ ಗಿಳ ಬಾರದ ಹಾಗೆ ಅಥವಾ ಒಳಗೆ ಏನಾದರೂ ಹಲ್ಲಿ ಇರದ ಹಾಗೆಲ್ಲ ನೋಡಬೇಕು. ಒಂದು ಎರಡು ಮೂರು ಸತಿ ಕಚ್ಚುತ್ತವು, ಆಮೇಲೆ ಅವಕ್ಕೆ ಎಷ್ಟು ಪ್ರೀತಿ ಅಂದರೆ ನಮ್ಮ ಇಡೀ ಮೈಗೆ ಹತ್ತಿದ್ರು ಒಂದು ಕಚ್ಚುದಿಲ್ಲ. ಏನಂದ್ರೆ ಏನಿಲ್ಲ, ನಾವು ಅದನ್ನು ಬಾಯಿಂದ ಊದಿ ಬಿಟ್ಟು ಮತ್ತೆ ಅದಕ್ಕೊಂದು ಯಂತ್ರ ಅಂದ್ರೆ ತಂದೆ ಹತ್ರ ಇತ್ತು, ಅದನ್ನು ಕಳಿಸಿಕೊಟ್ರು. ಮತ್ತೆ ಗೂಡು ಇನ್ನೊಂದನ್ನ ಗೂಡಿಟ್ಟೆ, ಒಟ್ಟು ಎರಡೇ ಗೂಡಿಟ್ಟದು. ಅದು ಜೇನು ಮಾತ್ರ ತುಂಬಾ ಸಿಗ್ತದೆ, ಅದು ಆರೈಕೆಯಿಂದ. ನಾವು ಆರೈಕೆ ಮಾಡಿದರೆ ಜೇನು ಹುಡುದು ಕೂಡ ಕೃಷಿಯು ಕಮ್ಮಿ ಆಗ್ತದೆ. ಅದು ನಾವು ಇಷ್ಟಪಟ್ಟಷ್ಟು ಮಾಡಿದಷ್ಟು ಅದನ್ನ ಜೇನು ಆಗೋದು ಜಾಸ್ತಿ. ಮತ್ತು ಈಗೆಲ್ಲ ಆಮೇಲೆ ನಾನು ಬಿಟ್ಟೆ, ನಾನೊಂದು 20-25 ವರ್ಷ ಇತ್ತು ನನಗೆ, ಒಳ್ಳೆ ಜೇನು ಕೊಡ್ತಿತ್ತು ಅದು. ಅಂದರೆ ಅದರಲ್ಲಿ ಹುಳದಲ್ಲಿಯೂ ಎರಡು ಉಂಟು, ಒಂದು ದೊಡ್ಡ ಹುಳ, ಒಂದು ಚಿಕ್ಕದುಂಟು. ಅಲ್ಲ, ಹುಳಗಳಲ್ಲಿ ಕೂಡ ಜೇನು ಹುಳದಲ್ಲಿ ಒಂದು ದೊಡ್ಡ ಜೇನು ಹುಳ, ಮತ್ತೊಂದು ಸ್ವಲ್ಪ ಚಿಕ್ಕದುಂಟು. ಅದರಲ್ಲಿ ಕಚ್ಚಲಿಕ್ಕೆ ಎರಡು ಒಂದೇ, ಆದರೆ ಕಚ್ಚದಾಗೆ ನಮಗೆ ಮಾಡ್ತಾವೆ. ಮತ್ತೆ ಈಗ ಕೃಷಿಗೆ ಪೂರಕವಾಗಿ ಇಂಥ ಒಂದು ಜೇನು ಕೃಷಿಗೆ ಪೂರಕವಾದಂತಹ ಒಂದು ಪರಿಸರ ಈಗಲೂ ಇದೆಯೋ ಅಥವಾ ಅದರಲ್ಲಿ ಏನಾದರೂ ವಿನಾಶ ಆಗಿದೆಯಾ? ಅಲ್ಲ, ಈಗ ಅದಕ್ಕೊಂದು ಔಷಧಿ ಸಿಂಪಡಣೆ ಮಾಡ್ತಾರೆ, ಮರಗಿಡ, ಅದರಿಂದೆಲ್ಲ ಹಾಳಾಗ್ತದೆ. ಆದರೆ ಉಂಟು ಮಾತ್ರ, ಮಾಡಿದವರೆಲ್ಲ ಇದ್ದಾರೆ. ನಮಗೆ ಆಗುದಿಲ್ಲ, ಕಷ್ಟ ಆಗ್ತದೆ, ಮತ್ತು ಅದನ್ನು ನೋಡಬೇಕು. ಮಳೆಗಾಲದಲ್ಲಿ ತುಂಬ ಆರೈಕೆ ಮಾಡಬೇಕಾಗ್ತದೆ, ಬೇಸಿಗೆಗಿಂತ ಆರೈಕೆ ಮಾಡಬೇಕು. ಹುಳ ಗಿಳ ಹೋಗೋದಾಗೆ ಮಾಡಿದ ವಾರದಲ್ಲಿ ಒಂದಿನೋ 15 ದಿನ ಒಂದಿನೋ ಸಾಕು ಅದನ್ನು ಸ್ವಲ್ಪ ನೋಡಿಕೊಳ್ಳಿಕ್ಕೆ. ದನಗಳಷ್ಟು ಕಷ್ಟ ಇಲ್ಲ. ಈಗ ಸ್ವಲ್ಪ ಈಗ ಕೃಷಿಯ ಬಗ್ಗೆ ಹೇಳಿ. ಈಗ ಮೊದಲೆಲ್ಲ ಹಟ್ಟಿ ಗೊಬ್ಬರವನ್ನು ಹಾಕೊಂಡು ಕೃಷಿಯನ್ನು ಮಾಡ್ತಾ ಇದ್ರು. ಇತ್ತೀಚೆಗಂತೂ ಹಸು ಸಾಕಣೆ ಮಾಡುವುದು ಕೂಡ ಬಹಳಷ್ಟು ಕಷ್ಟವಾಗಿದೆ. ಹೊರಗಿನಿಂದ ಗೊಬ್ಬರ ತಂದು ಕೃಷಿ ಮಾಡುವಂತ ಒಂದು ಪರಿಸ್ಥಿತಿ ಇದೆ. ನಿಮ್ಮ ಒಂದು ಅನುಭವ? ನಾವೇ ಇದ್ದು ನಾನು ಎಷ್ಟೋ ವರ್ಷ ಅದು ಹೇಳಿದ್ದೇನೆ. ನಾನು 70 ಇಲ್ಲಿ ಕೂತ್ಕೊಂಡು 66ನೇ ವರ್ಷದಿಂದ ನನಗೆ 66ನೇ ಇಸ್ವಿಯಿಂದ ನಮಗೆ ದನ ಇತ್ತು. ಈಗ 2018ರಲ್ಲೇನೋ ಬಿಟ್ಟದ್ದು, ಇವತ್ತಿರುವ ಆಗಲೂ ಒಂದು ದನ ಇತ್ತು. ಆಮೇಲೆ ಬಿಟ್ಟದ್ದು, ನನಗೆ ಸ್ವಂತ ಕರೀಲಿಕ್ಕಾಗಲಿಲ್ಲ. ಮತ್ತು ಕೆಲಸದವನಿಗೆ ಹಾರ್ಟಿನ ಸಮಸ್ಯೆ ಬಂತು, ಕೆಲಸದವರು ಸರಿ ಸಿಕ್ಕಲಿಲ್ಲ. ಅಲ್ಲಿವರೆಗೂ ಕೃಷಿ ಇತ್ತು, ಗೊಬ್ಬರ ಗ್ಯಾಸ್ ಇತ್ತು ಮನೆಗೆ ಇಡೀ ಉತ್ಪಾದನೆಗೋಷ್ಟು. ನಮಗೆ ಹೆಚ್ಚಾಗಿ ಹಾಲು ಮಾರಾಟಕ್ಕೆ ಸಿಗ್ತಿತ್ತು, ಹಾಲಿನ ಚಿಂತೆ ಇರಲಿಲ್ಲ. ಇಡೀ ತೋಟಕ್ಕೆ ಸುಮಾರು ದೂರದವರೆಗೂ ನಮಗೆ ಹಟ್ಟಿ ಗೊಬ್ಬರವೇ ಸಿಗ್ತಿತ್ತು. ಅದಿಲ್ಲ ಅಂದಮೇಲೆ ಗೊತ್ತಾಗ್ತದೆ ನಮಗೆ, ಅಂದರೆ ತುಂಬ ಕಳ್ಕೊಂಡಿರ್ತೇವೆ ನಾವು ಎಷ್ಟು ನಾವು ಅದರಲ್ಲಿ ಹೇಳಿದರೂ ಕೂಡ ಕೃಷಿ ಇದರದೊಂದು ಅವಿಭಾಜ್ಯದ ಅಂಗ. ಯಾವುದು ನಮ್ಮ ಹಟ್ಟಿ ಕೂಡ ನಮಗೆ ಆಗುದಿಲ್ಲ ಯಾಕೆಂತಂದ್ರೆ ಎರಡನ್ನೂ ಪೂರೈಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇವರಿಗೆ ಮನೆಯಲ್ಲೇ ಇದ್ರೆ ಈಗ ಬೇರೆ ನೌಕರಿಯೋ ಆ ಥರದ ಉದ್ಯೋಗ ಇಲ್ಲದಾಗ ಒಬ್ರು ಇನ್ನೊಬ್ರು ಗಂಡಸಿರ್ತಾರೆ ಮಾಡ್ಬೋದು. ಬರೀ ಹೆಂಗಸರೇ ಆದಾಗಲೂ ಕೂಡ ಬೇರೆ ಏನು ಇಲ್ಲದಿದ್ರೆ ಮಾಡ್ಬೋದು, ಆದ್ರೆ ಅದರ ಉತ್ಪಾದನೆ ಬೇರೆದ್ರಲ್ಲಿ ತೆಗಿತಾರೆ ಅವರು. ಅಲ್ಲ ಅದರಲ್ಲಿ ಗೊಬ್ಬರವೂ ಬೇಕು, ಯಾಕೆ ನಮ್ಮ ಹೂ ಗಿಡ ಆಗಲಿ ಇದ್ರಾಗಲಿ ಆ ಹಟ್ಟಿ ಗೊಬ್ಬರದಲ್ಲಿ ಆಗುವ ಕ್ರಮ ಬೇರೆ. ತರಕಾರಿ ಕೂಡಲೇ ಗೊತ್ತಾಗ್ತದೆ ನಮಗೆ, ಅದು ಬರೀ ಅದರ ಗೋಬರ್ ಗ್ಯಾಸಿನ ಸ್ಲರಿ ನೀರಿನಲ್ಲಿ ಕೂಡ ಅದು ದೊಡ್ಡಾಗ್ತದೆ, ಅಷ್ಟು ಸತ್ತು ಅದಕ್ಕೆ. ಮತ್ತು ಅದಕ್ಕೋಸ್ಕರ ನಾವು ಹುಲ್ಲನ್ನು ಕೂಡ ನೆಟ್ಟಿದ್ದೆವು ಮುಂಚೆ. ಅದಕ್ಕೋಸ್ಕರ ಒಂದು ಗದ್ದೆ ಒಂದು ಭಾಗವನ್ನು ಬಿಟ್ಟು ಆ ದೊಡ್ಡ ಹುಲ್ಲು ಎಂತ ನೇಪಿ ಗ್ರಾಸ್ ಅಂತ ಉಂಟು, ಅದನ್ನು ಕೂಡ ಮಾಡಿದ್ದೆವು. ಅದು ಈ ಮತ್ತೆ ದೊಡ್ಡ ದೊಡ್ಡ ದನ ಇತ್ತು ನನ್ನ ಹತ್ರ, ಒಂದು 7-8 ದನಗಳು, ಹಾರ್ಸ್ಟಿನ್ನು ಜರ್ಸಿ. ಗೀರ್ ಇರಲಿಲ್ಲ, ಗೀರ್ ಕಡೆಗೆ ಆಗೋಗಿತ್ತು, ಗೀರು ಆಗ ಇರಲಿಲ್ಲ. ಅಂದ್ರೆ ಆಗ 60ನೇ 62ನೇ ಇಸ್ವಿಯಲ್ಲಿ ಅಂತ ಕಾಣ್ತು. 80ರ ದಶಕದಲ್ಲಿ ಬೈಫಿನವರದ್ದು ಇದಿತ್ತಿಲ್ಲ, ಮೊದಲು ಊರದನ ಮಾತ್ರ ಇದ್ದದ್ದು. ಆ ಬೈಫಿನವರು ಮನೆ ಮನೆಗೆ ಬೈಕ್ನಲ್ಲಿ ಹೋಗಿ ಈ ಊರದನೆಗಳಿಗೆ ಕ್ರಾಸ್ ಮಾಡಿಸಿ ಅದನ್ನೆಲ್ಲ ಅವರೇ ನೋಡಿಕೊಳ್ತಿದ್ರು, ಅದಕ್ಕೆ ಬೇಕಾದ ಇಂಜೆಕ್ಷನ್ ಎಲ್ಲ. ಮತ್ತು ತುಂಬ ಜನ ನಾವು ಕೂಡ ಅವರನ್ನು ಕರೆಸಿದ್ದೇವೆ. ದೊಡ್ಡ ದೊಡ್ಡ ದನಗಳ ಇದು ಕ್ರಾಸ್ ಬ್ರೀಡ್ ಆದದ್ದು ಅಲ್ಲಿಯೇ. ಆಮೇಲೆ ಈ ಹೆಸರುಘಟ್ಟದಿಂದ ಇದು ಸೆಮಿನ್ ಸಿಗ್ಲಿಕ್ಕೆ ಶುರುವಾಯಿತು ನಮ್ಮ ಗೌರ್ಮೆಂಟಿಗೂ, ಮತ್ತು ಇದಕ್ಕೆಲ್ಲ ಇಲ್ಲಿಯ ಗೋ ಡಾಕ್ಟ್ರಿಗೂ ಸಿಗ್ಲಿಕ್ಕೆ ಶುರುವಾಯಿತು ಆ ಸೆಮಿನ್. ಆಮೇಲೆ ಅವರು ಬೈಫಿನವರು ಹೋದ್ರು ಇಲ್ಲಿಂದ, ಅಂದರೆ ಮತ್ತೆ ಬೈಫಿನವರು ಬರಲೇ ಇಲ್ಲ. ಮತ್ತು ಇಲ್ಲಿಯೇ ಸೆಮೀನಲ್ಲಿ ಎತ್ತನ್ನು ನಾವು ಉಪಯೋಗಿಸ್ತಾ ಇರಲಿಲ್ಲ, ಇದರದ್ದು ಇನ್ನೂ ಕಷ್ಟ. ಅದು ಬೇರೆ ಯಾರು ಗಟ್ಟಿ ಜನ ಬೇಕು, ಹೆಚ್ಚಾಗಿ ಇನ್ಸಮೇಷನ್ನೇ ಮಾಡ್ತಿದ್ದದ್ದು ಇಲ್ಲಿ ಇತ್ತು ಅದರದ್ದು. ಅಲ್ಲ ಈಗಲೂ ಕೂಡ ಉಂಟು, ನಾವು ಕೃಷಿ ದನ ಕಷ್ಟ ಆಗುತ್ತೆ ಅಂತ ಬಿಟ್ಟಿದ್ದೆವಲ್ಲ. ಹಾಗಾಗಿ ಕಡೆಗಾಗೋಗಿತ್ತು, ಗೀರಿತ್ತು ಮನೆಯಲ್ಲಿ ದೊಡ್ಡ ದನ. ಆಮೇಲೆ ಮತ್ತೊಂದು 2 ಒಳ್ಳೊಳ್ಳೆ ದನ ಇತ್ತು, ಮತ್ತೆ ಕೊಟ್ಟು ಬಿಟ್ಟೆವು ನಾವು. ಅದರಲ್ಲಿ ಹೆಣ್ಣು ಕರು ಹಾಕಿದಾಗ ಅದನ್ನು ಇಟ್ಟುಕೊಳ್ಳುವ ಅಂತೆಲ್ಲ ಯೋಚನೆ ಮಾಡಿದ್ವಿ, ಇದು ಸಾಕಲಿಕ್ಕೆ ಆಗುದಿಲ್ಲ ಅಂತ ಗೊತ್ತಾಯ್ತು. ಮತ್ತೆ ನಮಗೆ ಸ್ವಂತ ಕೂತು ಕರೀಲಿಕ್ಕೆ ಕಷ್ಟ ಆಗಿತ್ತು. ಈಗ 79 ಮುಗಿಲಿಕ್ಕೆ ಬಂತು. ಹಾ, ಬಹಳ ಒಳ್ಳೆಯ ಮಾತನ್ನ ಹೇಳಿದ್ರಿ ಮಾಲತಿಯವರೇ. ಕೊನೆಯ ಒಂದು ಪ್ರಶ್ನೆಯನ್ನ ಕೇಳಬೇಕು. ಈ ನೆಮ್ಮದಿ ಎನ್ನುವಂತಹದ್ದು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾವಣೆ ಆಗ್ತಾ ಇರ್ತದೆ. ನಿಮ್ಮ ಬದುಕಿನಲ್ಲಿ ನೆಮ್ಮದಿಯ ಬದುಕನ್ನು ನೀವು ಮಾಡ್ತಾ ಇದ್ದೀರಿ. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನು ಹೇಳೋದಕ್ಕೆ ಬಯಸ್ತೀರಿ? ನೆಮ್ಮದಿ ಅನ್ನೋದು ನಮ್ಮಲ್ಲೇ ಇರುವಂಥದ್ದು, ನಮಗೆ ಹೊರಗಿಂದ ತರುವಂಥದ್ದಲ್ಲ. ನಾವು ಇರುವ ಬದುಕನ್ನು ಚೆನ್ನಾಗಿ, ಈಗ ಕೃಷಿಯಲ್ಲಿದ್ದರು, ಸಾಹಿತ್ಯ ಕೃಷಿ ಮಾಡಿದ್ರು, ಇರುವ ಬದುಕಿನಲ್ಲಿ ಚೆನ್ನಾಗಿ ನೆಮ್ಮದಿಯನ್ನು ಕಂಡುಕೊಳ್ಬೇಕು. ಈಗ ನಾವು ಸಣ್ಣ ಸಣ್ಣದಕ್ಕೋ ಅಯ್ಯೋ ಇಲ್ಲಿ ನಾವು ಇನ್ನೊಂದು ಕಡೆ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಮಾಡ್ತಿದ್ದೇನೋ ಇರ್ಬೋದೇನೋ ಗೊತ್ತಿಲ್ಲ. ಆದರೆ ದೇವ್ರು ಹೌದು ಬದುಕು ಕೊಟ್ಟದ್ದಿದು ಅಲ್ಲೋ, ಇದು ನಾನು ಬಿಟ್ಟು ನಾನು ಬೇರೆ ಕಡೆ ಇಲ್ಲವರು ಪಟ್ಟಣದಿದ್ದರು ಇನ್ನೂ ಚೆನ್ನಾಗಿರ್ತಿದ್ದೇನೋ, ಇನ್ನೂ ಚೆನ್ನಾಗಿ ಬರೀತಿದ್ದೇನೋ ಗೊತ್ತಿಲ್ಲ ನನಗೆ. ನಾನು ಫುಲ್ ಸ್ಯಾಟಿಸ್ಫೈಡ್ ಇದರಲ್ಲಿ. ಕೃಷಿಯಲ್ಲಿ ನಾನು ಪ್ರೀತಿ ಮಾಡಿದ್ರು, ಪ್ರೀತಿಸಿ ಮುಂದಕ್ಕೆ ಕೆಲಸ ಮಾಡಿದೆ. ಸಾಹಿತ್ಯ ಕೃಷಿಯನ್ನು ಮನಸ್ಸು ತುಂಬಿ ಪ್ರೀತಿಸಿದೆ, ಅದನ್ನು ಮಾಡಿಕೊಂಡು ಹೋಗಿದ್ದೇನೆ. ಇನ್ನಷ್ಟು ಬರಿಬೇಕಿತ್ತು, ಆಗಲಿಲ್ಲ. ಬಹಳ ಸಂತೋಷ ಎ ಪಿ ಮಾಲತಿಯವರೇ. ಸಾಹಿತ್ಯ ಕೃಷಿ ಮತ್ತು ಕೃಷಿ ಬದುಕು ಎರಡನ್ನು ಕೂಡ ಸಮನ್ವಯ ಮಾಡಿಕೊಂಡು ನೀವು ಜೀವನವನ್ನು ಸಾಗಿಸ್ತಾ ಇದ್ರಿ, ತುಂಬು ಬದುಕನ್ನು ಸಾಗಿಸ್ತಾ ಇದ್ರಿ. ನಿಮ್ಮ ಅನುಭವದ ವಿಸ್ತಾರ, ಆಳ ವಿಸ್ತಾರವನ್ನು ಕೂಡ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಾಹಿತ್ಯ ಕೃಷಿ ಮತ್ತು ಕೃಷಿ ಬದುಕಿನ ಕುರಿತು ಎ ಪಿ ಮಾಲತಿ ಅವರೊಂದಿಗೆ ನಡೆಸಿದ ಮಾತುಕತೆಯನ್ನು ಕೇಳಿದಿರಿ. ಈಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಉತ್ಪನ್ನಗಳ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಲಿಗೆ 43,000 ರಿಂದ 50,000 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಲಿಗೆ 30,000 to 40,000 ರೂಪಾಯಿಗಳು, ಕೋಕಾ ಕ್ವಿಂಟಲಿಗೆ 22,000 to 25,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಲಿಗೆ 6,000 to 8,300 ರೂಪಾಯಿಗಳು, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 16,000 to 20,000 ರೂಪಾಯಿಗಳು, 2ನೇ ವರ್ಗ 1,000ಕ್ಕೆ 12,000 to 15,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕ್ವಿಂಟಲಿಗೆ 2,850 to 3,000 ರೂಪಾಯಿಗಳು, ಕಟ್ಟ ಸಾಂಬಾರ್ ಕ್ವಿಂಟಲಿಗೆ 2,950 to 3,200 ರೂಪಾಯಿಗಳು, ಭತ್ತ ಸ್ಥಳೀಯ ಆಮದು ಕ್ವಿಂಟಲಿಗೆ 2,200 to 2,450 ರೂಪಾಯಿಗಳು, ಕಾಳುಮೆಣಸು ಕ್ವಿಂಟಲಿಗೆ 38,000 to 49,000 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಉತ್ಪನ್ನಗಳ ಇಂದಿನ ಧಾರಣೆಗಳು. ಈಗ ಭಕ್ತಿಗೀತೆಗಳು. ಮೊದಲಿಗೆ ಪುತ್ತೂರು ನರಸಿಂಹ ನಾಯ್ಕ ಹಾಡಿರುವ ಪುರಂದರದಾಸರ ರಚನೆ. ಇನ್ನು ದಯ ಬಾರದೆ ದಾಸನ ಮೇಲೆ, ಇನ್ನು ದಯ ಬಾರದೆ ದಾಸನ ಮೇಲೆ, ಪನ್ನಗ ಶಯನ ಶ್ರೀ ಪರಮ ಪುರುಷ ಹರಿಯೇ, ಇನ್ನು ದಯ ಬಾರದೆ ದಾಸನ ಮೇಲೆ, ಪನ್ನಗ ಶಯನ ಶ್ರೀ ಪರಮ ಪುರುಷ ನಾನಾ ದೇಶಗಳಲ್ಲಿ ನಾನಾ ಬಂಧುಗಳಲ್ಲಿ ನಾನಾ ದೇಶಗಳಲ್ಲಿ ನಾನಾ ಬಂಧುಗಳಲ್ಲಿ ನಾನಾ ಯೋನಿಗಳಲ್ಲಿ ನಲಿದು ಪುಟ್ಟಿ, ನಾನಾ ದೇಶಗಳಲ್ಲಿ ನಾನಾ ಬಂಧುಗಳಲ್ಲಿ ನಾನಾ ಯೋನಿಗಳಲ್ಲಿ ನಲಿದು ಪುಟ್ಟಿ, ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು, ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು, ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು, ನೀನೇ ಗತಿ ಎಂದು ನೀನೇ ಗತಿ ಎಂದು ನಂಬಿದ ದಾಸನ ಮೇಲೆ ಇನ್ನು ದಯ ಬಾರದೆ ದಾಸನ ಮೇಲೆ, ಪನ್ನಗ ಶಯನ ಶ್ರೀ ಪರಮ ಪುರುಷ ಕರ್ಮಗಳೆಲ್ಲ ಮನೋವಾಕಾಯದಿಂದ ಮಾಡುವ ಕರ್ಮಗಳೆಲ್ಲ, ದಾನವಾಂತಕ ನಿನಗೆ ದಾನವಿತ್ತೆ, ಮನೋವಾಕಾಯದಿಂದ ಮಾಡುವ ಕರ್ಮಗಳೆಲ್ಲ, ದಾನವಾಂತಕ ನಿನಗೆ ದಾನವಿತ್ತೆ, ಏನು ಮಾಡಿದರೇನು ಆ ಏನು ಮಾಡಿದರೇನು, ಪ್ರಾಣ ನಿನ್ನದು ಸ್ವಾಮಿ, ಏನು ಸದನ ದಾಸನ ಮೇಲೆ ಇನ್ನುದಯ ಬಾರದೆ ದಾಸನ ಮೇಲೆ ಪನ್ನಗ ಶಯನ ಶ್ರೀ ಪರಮ ಪುರುಷ ಹರಿಗೆ ಇನ್ನುದಯ ಬಾರದೆ ದಾಸನ ಮೇಲೆ ಪನ್ನಗ ಶಯನ ಶ್ರೀ ಪರಮ ಪುರುಷ ಹರಿಗೆ ಇನ್ನುದಯ ಬಾರದೆ ದಾಸನ ಮೇಲೆ ಏನ್ ಶೇಷಪ್ಪ ಮೊಬೈಲ್ ನೋಡ್ಕೊಂಡ್ ಕೂತಿದ್ಯಾ? ಓ ಮೇಸ್ಟ್ರೇ ಏನಿಲ್ಲ, ಇವತ್ ಕಿಸಾನ್ ಸನ್ಮಾನದ ಹಣ ಬರ್ತೈತೆ, ಅದಕ್ಕೆ ಕಾಯ್ತಾ ಇವನಿ. ಹೌದಾ, ಸೀದಾ ಅಕೌಂಟ್ಗೆ ಬರ್ತದಾ? ಓ ಮೇಸ್ಟ್ರೇ, ಹಂಗಾದ್ರೆ ಆಫೀಸಿಂದ ಆಫೀಸ್ಗೆ ಅಲಿಯೋದು ತಪ್ತು ಅನ್ನು. ಹೌದು ಮೇಸ್ಟ್ರೇ.